हमारी सरकार ने जिस तरह काम किया है वो सुनकर के आप हैरान हो जाएंगे। मैं जरा आंकड़ा बताता हूं, आप उसको ध्यान से देखिए। 2014 के पहले, 2014 के पहले 10 साल में, यानी 2004 से 2014, 10 ईयर, 10 साल में कर्नाटका में सिर्फ 16 किलोमीटर रेल लाइनों का बिजलीकरण हुआ था, इलेक्ट्रिफिकेशन हुआ था, 16 किलोमीटर एंड 10 ईयर्स। हमारी सरकार के दौरान कर्नाटका में करीब 1600 किलोमीटर रेल लाइन का इलेक्ट्रिफिकेशन किया गया है। 16 किलोमीटर इन 10 ईयर्स, 1600 किलोमीटर इन दिस 8 ईयर्स। कहां 16 किलोमीटर और कहां 1600 किलोमीटर। यही है डबल इंजन के काम करने की रफ्तार। भाइयों और बहनों, कर्नाटका के संपूर्ण विकास की यह गति ऐसी ही बनी रहे, डबल इंजन की सरकार ऐसे ही आपकी सेवा करती रहे, इसी संकल्प के साथ हम आपकी सेवा के लिए तैयार है, हर हमेश तैयार है, और आपके आशीर्वाद ही हमारी बहुत बड़ी ताकत है। इतनी बड़ी तादाद में आप हमें आशीर्वाद देने आए हैं, ये आपके आशीर्वाद आपकी सेवा के लिए हमें शक्ति देते हैं। मैं फिर एक बार आप सबको इन अनेक योजनाओं के लिए बहुत बहुत बधाई देता हूं। आज कर्नाटका ने जिस प्रकार से स्वागत सम्मान किया है, बेंगलुरु हो या मैसूर हो, मैं हृदय से आपका आभारी हूं। और कल जब पूरी दुनिया योगा दिवस मनाएगी, विश्व जब योग से जुड़ा होगा, तब पूरी दुनिया की नजर मैसूर पर भी होने वाली है। आपको मेरी तरफ से बहुत बहुत शुभकामनाएं, बहुत बहुत बधाई, बहुत बहुत धन्यवाद। ಕೇಳುಗರೆ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದವನ್ನು ನಡೆಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಶ್ರೇಷ್ಠತಾ ಕೇಂದ್ರವನ್ನು ಉದ್ಘಾಟಿಸಿ ಮೈಸೂರು ಮತ್ತು ನಾಗನಹಳ್ಳಿಯಲ್ಲಿ ಪ್ರಸ್ತಾಪಿತ ಯಾರ್ಡ್ ಪುನರ್ ನಿರ್ಮಾಣದ ಶಂಕುಸ್ಥಾಪನೆಯನ್ನು ಮಾಡಿ ಇದೀಗ ಸಭಿಕರೊಂದಿಗೆ ಅಭಿಮಾನದ ನುಡಿಗಳನ್ನು ಹಂಚಿಕೊಂಡಂತಹ ಮಾನ್ಯ ಪ್ರಧಾನಮಂತ್ರಿಗಳು ಈಗ ವೇದಿಕೆಯಲ್ಲಿ ಇರುವಂತಹ ಎಲ್ಲರ ಜೊತೆಯಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಮಾತನ್ನ ಆಡ್ತಾ ಇದ್ದಾರೆ ವೇದಿಕೆಯ ಮೇಲೆ. ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿದ್ದಾರೆ, ಹಾಗೆಯೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀ ಪ್ರತಾಪ್ ಸಿಂಹ ಅವರು, ಹಾಗೆಯೇ ಕೇಂದ್ರ ಸಚಿವರಾಗಿರುವಂತಹ ಶ್ರೀ ಪ್ರಹ್ಲಾದ್ ಜೋಶಿಯವರು, ಹಾಗೆಯೇ ಚಾಮರಾಜ ನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರು, ಮೈಸೂರಿನ ಮಹಾಪೌರರು, ಹಾಗೆಯೇ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಜಿ ಟಿ ದೇವೇಗೌಡ ಅವರು, ಹಾಗೆಯೇ ಚಾಮರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಎಲ್ ನಾಗೇಂದ್ರ ಅವರು, ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಎ ರಾಮದಾಸ್ ಅವರು, ಹಾಗೆಯೇ ನಂಜನಗೂಡು ಶಾಸಕರಾಗಿರುವಂತಹ ಶ್ರೀ ಹರ್ಷವರ್ಧನ್ ಅವರು ಈ ವೇದಿಕೆಯಲ್ಲಿ ಇದ್ದಾರೆ. ಇವರೆಲ್ಲರನ್ನ ಆತ್ಮೀಯವಾಗಿ ಮಾತಾಡ್ತಾ ಇದ್ದಾರೆ. ಕೇಳುಗರೆ, ಈಗ ಪ್ರಧಾನಮಂತ್ರಿಗಳು ವೇದಿಕೆಯಿಂದ ಜನರತ್ತ ಕೈ ಬೀಸಿ ತೆರಳುತ್ತಾ ಇದ್ದಾರೆ. ಇದುವರೆಗೆ ನೇರ ವೀಕ್ಷಕ ವಿವರಣೆಯನ್ನ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ತಾವೆಲ್ಲರೂ ಕೇಳ್ತಾ ಇದ್ದೀರಿ. ವೀಕ್ಷಕ ವಿವರಣೆಯನ್ನ ಇದುವರೆಗೆ ನೀಡಿದಂಥವರು ಅಬ್ದುಲ್ ರಶೀದ್ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಇದಕ್ಕೆ ತಾಂತ್ರಿಕ ನೆರವನ್ನ ನೀಡಿದಂಥವರು ಜಾನ್ ಪ್ಯಾಟ್ರಿಕ್, ಡಿ ಮೋಹನ್ ಕುಮಾರ್, ಜಿ ಮೋಹನ್ ರಾಜು, ವಿಲ್ಸನ್ ಫ್ರಾನ್ಸಿಸ್. ಹಾಗೂ ಸಹಾಯ ಮಂಜುನಾಥಗಿರಿ, ತಾಂತ್ರಿಕ ನಿರ್ವಹಣೆ ಎನ್ ರಾಮಾಂಜನಪ್ಪ, ನೇರ ಪ್ರಸಾರದ ನಿರ್ವಹಣೆಯನ್ನ ಸ್ಟುಡಿಯೋದಿಂದ ಮಾಡಿದವರು ದಿವಾಕರ ಹೆಗಡೆ, ಈ ನೇರ ಪ್ರಸಾರದ ಸಮಗ್ರ ನಿರ್ವಹಣೆಯನ್ನ ಮಾಡಿದಂಥವರು SS ಉಮೇಶ್. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 6:20 ಮೈಸೂರಿನ ಅರಮನೆ ಆವರಣದಿಂದ ವಿಶ್ವ ಯೋಗ ದಿನಾಚರಣೆಯ ನೇರ ಪ್ರಸಾರವನ್ನ ತಾವೆಲ್ಲರೂ ಆಲಿಸಲಿದ್ದೀರಿ. ರಾಷ್ಟ್ರವ್ಯಾಪಿ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವೀಕ್ಷಕ ವಿವರಣೆಯನ್ನ ಕೇಳಬಹುದು, ಹಾಗೆಯೇ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕನ್ನಡದಲ್ಲಿ ವೀಕ್ಷಕ ವಿವರಣೆಯನ್ನ ನಿಮಗಾಗಿ ನೀಡ್ತಾ ಇದೆ ನಿಮ್ಮ ಮೆಚ್ಚಿನ ಆಕಾಶವಾಣಿ. ಕೇಳುಗರೆ, ವಿಶ್ವ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈಗ ನಾವು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ಸ್ಟುಡಿಯೋದತ್ತ ತೆರಳುತ್ತಾ ಇದ್ದೇವೆ. ಎಲ್ರಿಗೂ ಇದುವರೆಗೂ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭಾಗವಹಿಸಿದ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಆಲಿಸಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು HI ಅಬ್ದುಲ್ ರಶೀದ್ ಹಾಗೂ ಡಾ ಮೈಸೂರು ಉಮೇಶ್. ನಿರ್ವಹಣೆ ಬೇದ್ರೆ ಎನ್ ಮಂಜುನಾಥ್ ಮತ್ತು ಬಿ ದಿಗ್ವಿಜಯ್. ತಾಂತ್ರಿಕ ನೆರವು ಎನ್ ರಾಮಾಂಜನಪ್ಪ, ಜಾನ್ ಪ್ಯಾಟ್ರಿಕ್, ಡಿ ಮೋಹನ್ ಕುಮಾರ್, ಜಿ ಮೋಹನ್ ರಾಜು ಹಾಗೂ ಮಂಜುನಾಥ ಗಿರಿ. ಯೋಜನೆ ಉಮೇಶ್ SS. ಆಯೋಜನೆ ಆಕಾಶವಾಣಿ ಮೈಸೂರು. ಕೇಳುಗರೆ, ಮತ್ತೊಮ್ಮೆ ನೆನಪಿಡಿ, ನಾಳೆ ಮೈಸೂರಿನ ಅರಮನೆ ಆವರಣದಲ್ಲಿ ಆಯೋಜಿತವಾಗಿರುವ 8ನೇ ವಿಶ್ವ ಯೋಗ ದಿನದ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಿದ್ದು, ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಾಳೆ ಬೆಳಗ್ಗೆ 6:20 ನೀವು ಆಲಿಸಬಹುದು. ಜೂನ್ 21 ಮಂಗಳವಾರ ಮೈಸೂರು ಅರಮನೆ ಆವರಣದಲ್ಲಿ ಮುಖ್ಯ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ. ಮುಂಜಾನೆ 6:20-7:50 ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಕಾರ್ಯಕ್ರಮದ ನೇರ ಪ್ರಸಾರ. ವೀಕ್ಷಕ ವಿವರಣೆ ನೀಡಲಿದ್ದಾರೆ ಡಾಕ್ಟರ್ AS ಚಂದ್ರಶೇಖರ್ ಹಾಗೂ ದೀಪಾ ಫಡ್ಕೆ. ರಾಷ್ಟ್ರವ್ಯಾಪಿ ಜಾಲದಲ್ಲಿ ವೀಕ್ಷಕ ವಿವರಣೆ ನೀಡುವವರು ಇಂಗ್ಲಿಷ್ನಲ್ಲಿ ಡಾಕ್ಟರ್ ಎ ಸುಬ್ರಹ್ಮಣ್ಯನ್ ಹಾಗೂ ಹಿಂದಿಯಲ್ಲಿ ಕ್ಯಾಪ್ಟನ್ ರಿತೇಶ್ ಝಾ. ವಿಶ್ವ ಯೋಗ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರ ಜೂನ್ 21 ಮಂಗಳವಾರ ಬೆಳಗ್ಗೆ 6:20 ರಾಜ್ಯವ್ಯಾಪಿ ಹಾಗೂ ರಾಷ್ಟ್ರವ್ಯಾಪಿ ಜಾಲದಲ್ಲಿ. ವಿಶ್ವ ಯೋಗ ದಿನ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ, ಇವುಗಳನ್ನು ಗೌರವಿಸಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ಮಗುವಿನಿಂದ 3 ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಿಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448300994. 9448300994. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ನಿಂದ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷಿಕರಿಗಾಗಿ ಪ್ರಮುಖ ಮಾಹಿತಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಲು ಮುಂಗಾರು ಖಾರಿಫ್ ಬೆಳೆಗೆ ಕೊನೆಯ ದಿನಾಂಕ 30ನೇ ಜೂನ್ 2022 ಹಾಗೂ ಮಾವಿನ ಬೆಳೆಗಾಗಿ 31ನೇ ಜುಲೈ 2022 ಆಗಿರುತ್ತದೆ. ಬೆಳೆ ವಿಮೆ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಮೀಪದ ಬ್ಯಾಂಕ್ ಶಾಖೆ, CSE ಸೆಂಟರ್, ಗ್ರಾಮ 1 ಅನ್ನು ಸಂಪರ್ಕಿಸಿ ಅಥವಾ 1-800-209-1111 ರಲ್ಲಿ ನಮಗೆ ಕರೆ ಮಾಡಿ. ನಿಯಮಗಳು ಹಾಗೂ ನಿಬಂಧನೆಗಳು ರಾಜ್ಯ ಸರ್ಕಾರದ ಅಧಿಸೂಚನೆಗೆ ಒಳಪಟ್ಟಿರುತ್ತವೆ. SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್, IRDA ರಿಜಿಸ್ಟ್ರೇಷನ್ ನಂಬರ್ 144. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಗಣೇಶ್, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಯಾವುದೇ ವೈದ್ಯಕೀಯ ತಪಾಸಣೆಗೆ ಒಳಪಡದೆ 18-70 ಪ್ರಾಯದೊಳಗಿನವರು ಅಂಚೆ ಉಳಿತಾಯ ಖಾತೆ ತೆರೆಯುವುದರ ಮೂಲಕ ಈ ವಿಮೆಯ ಸೌಲಭ್ಯವನ್ನ ಪಡೆಯಬಹುದು. ಮಹೇಶ್, ಸುರಕ್ಷಾ ವಿಮೆ ಅಂದ್ರೆ ದುರ್ಘಟನೆ ವಿಮೆ ಅಲ್ವಾ? ಹೌದು ಗಣೇಶ್, ವಾರ್ಷಿಕ ಕೇವಲ 12 ಕಂತನ್ನು ತುಂಬಿ 2,00,000 ಸುರಕ್ಷಾ ವಿಮೆಯನ್ನು ಹತ್ತಿರದ ಯಾವುದೇ ಅಂಚೆ ಕಚೇರಿಯಲ್ಲಿ ಪಡೆಯಬಹುದು. ಹೌದಾ? ಹಾಗಾದ್ರೆ ನಾಳೆನೆ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ಕೊಟ್ಟು ನನ್ನ ಮತ್ತು ನನ್ನ ಮನೆಯವರೆಲ್ಲರ ಅಂಚೆ ಉಳಿತಾಯ ಖಾತೆ ತೆರೆದು ಪ್ರಧಾನ ಮಂತ್ರಿ ಸುರಕ್ಷಾ ವಿಮೆ ಮಾಡಿಸುತ್ತೇನೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿತು ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ No. 1 ಸಿಮೆಂಟ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297033, ಹೃದಯ ರೋಗ ಆಸ್ಪತ್ರೆ 0835429713. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 0200221601 or log on to www.cancermiraj.com. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇನ್ನು ಮುಂದೆ ಕೇಳ್ರಿ ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಅವರೊಡನೆ ಸಂದರ್ಶನವನ್ನು ಸಂದರ್ಶಿಸ್ತಾರ ಶರಣಬಸವ ಚೋಳೈನ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ, ನಂದಬಸಪ್ಪ ಸಂಗಪ್ಪ ಚೌಧರಿ ಅವರು. ಪ್ರಗತಿಪರ ರೈತರು ಅಂದ್ರೆ ತುಂಬಾ ಒಳ್ಳೆಯ ಸಾಧನೆ ಮಾಡಿದಂಥವ್ರು. 13 ಮುಳುಗಡೆ ಆದರೂ ಕೂಡ ಈಗ ಪರಿಶ್ರಮ ಪಟ್ಟು 120 ಭೂಮಿ ಮಾಡಿಕೊಂಡಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ ಮತ್ತು ಅವರಿಗೆ ಸಾಕಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೆ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇಂಥ ಒಬ್ಬ ಯಶಸ್ವಿ ಪ್ರಗತಿಪರ ರೈತರನ್ನ ನಾವು ಮಾತಾಡ್ಸೋಣಂತೆ. ನಮಸ್ಕಾರ ನಂದಬಸಪ್ಪ ಸಂಗಪ್ಪ ಚೌಧರಿ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ಈಗ ಸದ್ಯಕ್ಕೆ ನಮ್ಮ ರೈತರ ಪರಿಸ್ಥಿತಿ ಸ್ವಲ್ಪ ಶೋಚನೀಯವಾಗಿದೆ. ಅವರ ಜೀವನದಲ್ಲಿ ಒಂದು ಆಶಾದಾಯಕ ವಾತಾವರಣ ಕಾಣ್ತಾ ಇಲ್ಲ ಅವರಿಗೆ, ಇದಕ್ಕೇನು ಕಾರಣ? ನಾವು ಅಡಂಬಾರ ಜೀವನವನ್ನು ಮಾಡಲಿಕ್ಕೆ ಹೋಗಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳಕತ್ತೀವಿ ಸರ್. ನಾವು ರೈತರು ಪರ್ಯಾಯ ಬೆಳೆಗಳನ್ನು, ಮಳೆಯನ್ನು ನೋಡಿಕೊಂಡು ಪರ್ಯಾಯ ಬೆಳೆಗಳನ್ನು ನಾವು ಬೆಳಿಬೇಕು. ಇವತ್ತು ಮಳೆ ಕಡಿಮೆ ಬಂದಾಗ, ಮುಂಗಾರಿ ಮಳೆ ಕೈ ಕೊಡ್ತಿವತ್ತು ವಿಚಾರ ಬಂದಾಗ ನಮ್ಮಲ್ಲಿ ಅನೇಕ ಮಾರ್ಗಗಳಿದಾವೆ. ನಮಗೆ ಸಾಕಷ್ಟು ಸಲಹಾ ಕೇಂದ್ರಗಳಿದಾವೆ. ಇವತ್ತು RSK ಇರ್ಬೋದು, ಇವತ್ತು ತಾಲೂಕಾ ED ಆಫೀಸ್ನಲ್ಲಿ ಸಿಗಬಹುದು, ಜಿಲ್ಲಾ ಮಟ್ಟದಲ್ಲಿ ಸಿಗಬಹುದು. ಆ ಅಧಿಕಾರಿಗಳ ಸಂಪರ್ಕಕ್ಕೆ ಹೋಗಿ ಈ ಸಲ ನಮಗೆ ಮಳೆ ಕಡಿಮೆ ಆಯಿತು, ನಾವು ಯಾವ ಬೆಳೆ ಬೆಳೆದ್ರೆ ನಮಗೆ ಒಂದು ಆದಾಯ ಬರ್ತೈತಿ ಅನ್ನುವಂಥ ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವು ಬೆಳೆ ಮಾಡಬೇಕು. ಇದ್ರ ಜೊತೆಗೆ ನಾವು ಒಮ್ಮೆ ಎಲ್ಲರೂ ಒಂದು 5% ನಾವು ಹೊಳೆದಂಡಿಯವರು, ಡ್ಯಾಮ್ನ ಸಮೀಪಿದ್ದವರು ಎಲ್ಲ ಕಬ್ಬು ಬೆಳಿತೀವಿ. ಎಲ್ಲರೂ ಕಬ್ಬು ಮಾಡಿ ಮಾಡಿ ಭೂಮಿಯ ಸತ್ವವನ್ನು ಹಾಳು ಮಾಡಿಕೊಂಡು ಅದು ಕಬ್ಬಿಗೆ ಒಂದು ನಿಗದಿತ ಬೆಲೆ ಸಿಗದಾಗ ನಾವು ನೊಂದ್ಕೊಳ್ಳೋದಾಗೈತಿ. ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು. ಅದರಲ್ಲಿ ನಾವು ಹಂತ ಹಂತವಾಗಿ 3 ತಿಂಗಳದಾಗ ಬರುವಂತದ್ದು ನೋಡ್ಕೋಬೇಕು, 6 ತಿಂಗಳದಾಗ ಬರುವಂತದ್ದು, 1 ವರ್ಷದಾಗ ಬರುವಂತದ್ದು ಬೆಳೆನ ಬೆಳಿಬೇಕು. ಎಲ್ಲರೂ ಒಂದೇ ಏಕರೂಪದಾಗ ಬೆಳೆದೇವೆ ಅಂದ್ರೆ ಅದಕ್ಕೆ ರೇಟ್ ಸಿಗಲಿಲ್ಲ, ಅದು ಸರಿಯಾಗಿ ಫ್ಯಾಕ್ಟ್ರಿ ಅವ್ರು ಒಯ್ಯಲಿಲ್ಲ ಅಂದ್ರೆ ಲಾಸ್ ಆಯ್ತು ಅಂದ್ರೆ ನಾವು ರೈತರ ಆತ್ಮಹತ್ಯೆಗೆ ಶರಣಾಗ್ತಾರೆ. ಬಹಳ ಸಂತೋಷ ನಮ್ಮ ಬಸಪ್ಪ ಅವರೇ. ಅಂದ್ರೆ ತಾನು ಹೇಳ್ತಾ ಇದ್ರು ರೈತ ಬಾಂಧವರು ಧೈರ್ಯ ಬಂದಿದೆ, ಇವತ್ತಾಗಲೇ ನಾವು ಚಿಂತೆ ಮಾಡೋದು ಬೇಡ, ಮುಂದೆ ಅಷ್ಟು ಆಶಾಕಿರಣ ಇದೆ. ಧೈರ್ಯ ಸರ್ವತ್ರ ಸಾಧನ, ಧೈರ್ಯವಾಗಿ ನಾವು ಏನಾದ್ರು ವ್ಯವಸ್ಥೆಗೆ ಸಾಧ್ಯ ಆದ್ರೆ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೀವಿ ಅಂತ ತಾನು ಹೇಳ್ತೀರಿ. ಹೌದು ಸರ್. ಕಾರಣ ಮೊದಲಿನ 13 ಎಕರೆ ಜಮೀನು ಇತ್ತು ಮತ್ತು ಅದು ಆಲ್ರೆಡಿ ಡ್ಯಾಮ್ ಸಂಬಂಧ ಮುಳುಗಡೆ ಆಯ್ತು, ಅದರಿಂದ ಪರಿಹಾರ ತಗೊಂಡ್ರಿ, ಆಮೇಲೆ ಇಷ್ಟು ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಏನು ಕಾರಣ? ನಮ್ದು ಇಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಐವಕ್ತ ಕುಟುಂಬದ ಒಂದು ಪ್ರೇರಣೆ ಸರ್. ನಮ್ಮ ತಂದೆಗೆ ನಾವು 4 ಜನ ಅಣ್ಣತಮ್ಮಂದಿರು. ನಮ್ಮ ಇವತ್ತಿನ ತನಕ ಸುಮಾರು 74-75 ವರ್ಷದ ನಮ್ಮ ಸಹೋದರ ಜೊತೆನೆ ನಾವು ಹೊಂದಾಣಿಕೆಯಿಂದ ಇದ್ದೀವಿ. ಸುಮಾರು 45 ಜನ ಒಂದೇ ಮನೆಯಲ್ಲಿ ವಾಸ ಮಾಡ್ತೇವೆ, ಒಂದೇ ಕುಟುಂಬದಲ್ಲಿ, ಒಂದೇ ಮನೆಯಲ್ಲ ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ಸಂಪೂರ್ಣ ಜವಾಬ್ದಾರಿ ನಾವು ತಗೊಂಡು, ಅಣ್ಣ ಹೇಳಿದಾಗ ತಮ್ಮಗಳು, ತಮ್ಮಗಳು ಹೇಳಿದಾಗ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಲ್ಲರೂ ಒಂದು ಒಕ್ಕೂಟದಿಂದ ಇವತ್ತು ಸಮಗ್ರ ಕೃಷಿಯಲ್ಲಿ ನಾವು ಬಂದೀವಿ. ಅವರವರ ತೋಟಕ್ಕೆ ಒಂದು ದನಗಳ ಸಂಖ್ಯೆ ಎಷ್ಟು ಬೇಕು ಅವ್ರ ದನಗಳನ್ನ, ಟ್ಯಾಕ್ಟರ್ ಎಷ್ಟು ಬೇಕು ಟ್ಯಾಕ್ಟರ್ಗಳನ್ನ, ಇವತ್ತು ಅವ್ರಿಗೆ ಹೈನುಗಾರಿಕೆಗೆ ಬೇಕಾದಂತದ್ದು ವ್ಯವಸ್ಥೆ, ಅವ್ರಿಗೆ ಹಿಟ್ಟೆ ಬಿಸಿಗಳ ಗಿರ್ಣಿ ಎಲ್ಲ ಅಲ್ಲಲ್ಲೇ ಹೊಲದಲ್ಲಿ ಮಾಡಿ ಒಂದು ಸಮಗ್ರ ಕೃಷಿ ಪದ್ಧತಿ ಅಂತಂದಾಗ ಈ ಬೇರೆ ಬೇರೆ ತಾಲೂಕಿನವರಾಗಲಿ, ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರಾಗಲಿ, ಬೇರೆ ಬೇರೆ ದೇಶದವರು, ದಕ್ಷಿಣ ಆಫ್ರಿಕಾದವ್ರು ಸಹಿತ ನಮ್ಮ ತೋಟಕ್ಕೆ ಬಂದು ನೋಡ್ಕೊಂಡು ಹೋದ್ರು, ಈ ತರ ಬೆಳೆಯಂತ ಈ ತರ ರೈತರು ಇರಬೇಕಪ್ಪ ನಮ್ಗಂತೇಳಿ ಸಮಗ್ರ ಕೃಷಿಯಲ್ಲಿ ಬಂದಾಗ ನಮ್ಗೆ ಬೇರೆ ಬೇರೆ ಬೆಳೆನ ಬೆಳೆದಾಗ ನಮ್ಗೆ ಲಾಭ ಆಕತಿ. ಒಂದೇ ಬೆಳೆ ಬೆಳೆದ ಒಂದು ಲಾಭ ಆಕತಿ, ಒಂದು ಲಾಭ ಆಗುದಿಲ್ಲ, ಅದಕ್ಕೆ ನಾವು ಆತ್ಮಹತ್ಯೆ ಶರಣಾಗೋದು ಬರ್ತೈತಿ. ಹಂಗೆ ಆಗಲಾರ್ದಂಗೆ ಪರ್ಯಾಯ ಬೆಳೆಗಳನ್ನು ಬೆಳಿಬೇಕು, ಬಹುವಾರ್ಷಿಕ ಬೆಳೆ ನಾವು ಜಮೀನು ಹೆಚ್ಚಿದವರು ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬೇಕು. ನಾವು ಅಧಿಕಾರಿಗಳಿಗೆ ರಿಟೈರ್ಡ್ ಆದ್ಮೇಲೆ ಹೆಂಗೆ ಒಂದು ಫಂಡ್ ಬರ್ತೈತೆ, ಪೆನ್ಷನ್ ಬರ್ತೈತೆ, ಆ ರೀತಿ ನಮಗೂ ರೈತರಿಗೆ ಇವತ್ತು ಬೇರೆ ಬೇರೆ ತಾಳೆ ಮರ ಬೆಳಿಬಹುದು, ಸಾಗುವಣಿ ಬೆಳಿಬಹುದು, ಸ್ವಲ್ಪ ಏರಿಯಾದ ಗಿಡಗಳಲ್ಲಿ ಬೆಳೆಯೋದ್ರಿಂದ ನಾವು ಮಳೆ ಆಕೈತಿ, ಅದು ಅರಣ್ಯ ಸಂಪತ್ತಕ್ಕೂ ನಾವು ಒತ್ತು ಕೊಡಬೇಕು. ನಾವೆಲ್ಲನ ಕಡ್ದದ್ದು ನಾಶ ಮಾಡಬಾರ್ದು. ಒಂದು ಗಿಡ ಅಕಸ್ಮಾತ್ ಕಡಿಬೇಕಪ್ಪ ಅಂತ ನಮಗೆ ವಿಚಾರ ಇತ್ತಂದ್ರೆ ಅಲ್ಲಿ 4 ಗಿಡ ನಾವು ಅಲ್ಲಿ ಬೆಳವಣಿಗೆ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಮಳೆಗಾಲ ಕುಂಠಿತ ಆಗುದಿಲ್ಲ. ಹಿಂಗೆ ಎಲ್ಲಾ ರೈತರು ಇಟ್ಕೋಬೇಕು. ಇವತ್ತೊಂದು 5 ಎಕರೆ ಜಮೀನು ಇದ್ದಾವಿದ್ರು ಒಂದು ಕನಿಷ್ಠ ಒಂದು 500 ಗಿಡ ಅವನ ಜಮೀನಲ್ಲಿ ಸಿಗಬೇಕು ನಮ್ಗೆ. ಅದು ನಮ್ಗೆ ತೊಂದರೆ ಆದಾಗ ಒಂದ್ 2 ಗಿಡ ಕಟಾವ್ ಮಾಡಿದ್ರು ಅದರ ದುಡ್ಡು ಆದಾಯ ಬರ್ತಿರ್ತೈತಿ. ಅಂತ ಯೋಜನೆ ನಾವು ರೈತರು ಹಾಕೋಬೇಕು. ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನುಗಾರಿಕೆ ಮಾಡಬಹುದು. ನೀರಾವರಿಯಲ್ಲಿ 2.5 ಎಕರೆದಾಗ ಒಬ್ಬ ರೈತ ಬದುಕಾಗ ರಾಯಚೂರು ಯೂನಿವರ್ಸಿಟಿಯಲ್ಲಿ ಮಾಡಿ ತೋರಿಸಿದ್ದಾರೆ. 2.5 ಎಕರೆದಾಗ ಒಬ್ಬ ರೈತ ಯಾವ ರೀತಿ ಬದುಕಬೇಕು. ಇವತ್ತು 25 ರೂಪಾಯಿ ಪ್ರತಿ ತಿಂಗಳ ಬರುವಂತ ಆದಾಯ ಮಾಡ್ಕೊಂಡು ಅದನ್ನ ಹೋಗಿ ನೋಡಬಹುದು. ಅದನ್ನ ನೋಡಿ ನಾವು ಅಳವಡಿಸಬೇಕು. ಇವತ್ತು ಎಲ್ಲರೂ ಒಂದೇ ಬಹುವಾರ್ಷಿಕ ಬೆಳೆಗಳನ್ನು ಬೆಳಿಬಾರ್ದು ಅಂತೇಳಿ ನನ್ನ ಅನಿಸಿಕೆ. ಬಹಳ ಸಂತೋಷ. ನಂದ ಬಸಪ್ಪ ಅವರೇ, ಸಮಗ್ರ ಕೃಷಿ ಅನುಭವ ನಮಗೆ ಇರೋದ್ರಿಂದ ಸಾಕಷ್ಟು ಪ್ರತಿ ವಿಚಾರಗಳು ನಮ್ಮ ಕಡೆ ಇದಾವೆ. ನಿಜವಾಗಿ ಬಹಳ ಸಂತೋಷ. ಒಟ್ಟಿನಲ್ಲಿ ಬಲ ಇದೆ ಅನ್ನೋದು ಬಹಳ ಮುಖ್ಯ. ನೀವು ಹೇಳಿದ್ರೆ ನಾವೆಲ್ಲ ಕುಟುಂಬ ಇದ್ದೀವಿ, ನಾವೆಲ್ಲ ಸೇರಿದ್ವಿ, ಮಾಡೋ ಸಂಪನ್ಮೂಲ ಜಾಸ್ತಿ ಆಗ್ತದೆ, ಕೆಲಸ ಮಾಡಲಿಕ್ಕೆ ತೊಂದರೆ ಆಗುದಿಲ್ಲ, ಆದ್ಮೇಲೆ ನೀವು ಅವಲಂಬನೆ ಆಗುವ ಅವಶ್ಯಕತೆ ಇಲ್ಲ. ಹೀಗಾಗಿ ನಿಮಗೆ ಅಭಿವೃದ್ಧಿ ಆಗಿದೆ ಅಂತ ನಾನು ಅನ್ಕೋತೇನೆ. ಈಗ ನೀವು ತೋಟಗಾರಿಕೆ ಬೆಳೆನೂ ಇದೆ ನಿಮ್ದು, ಆಮೇಲೆ ಒಣ ಬೇಸಾಯ ಪದ್ಧತಿಯೂ ನಿಮ್ದಿದೆ. ಎಷ್ಟು ತೋಟಗಾರಿಕೆ ಬೆಳೆ ನೀವು ಬೆಳೀತಾ ಇದ್ದೀರಿ, ಎಷ್ಟು ನೀರು ಇದೆ ನಿಮ್ದು, ಮತ್ತೆ ಎಷ್ಟು ಒಣ ಬೇಸಾಯ ನೀವು ಬೆಳೀತಾ ಇದ್ದೀರಿ? ಸರ್, ಈಗಿದ್ದಂತ ಜಮೀನು ಒಣ ಬೇಸಾಯ ಇಲ್ಲ ಅಂತ ನಾನು ಹೇಳ್ಬೋದು. ನಾವು ಎಲ್ಲ ಜಮೀನುಗಳಿಗೆ ನೀರಾವರಿ ಸವಲತ್ತು ಮಾಡ್ಕೊಂಡಿವಿ, ಬಾವಿಗಳನ್ನು ಮಾಡ್ಕೊಂಡಿವಿ, ಬೋರ್ವೆಲ್ ಮಾಡಿಸ್ಕೊಂಡು ನದಿಯಿಂದ ಪೈಪ್ಲೈನ್ ಮಾಡ್ಕೊಂಡಿವಿ, ಅಥವಾ ಮುಳವಾಡಿ ನೀರಾವರಿ ಕೆನಾಲ್ ಬಂದು 1 ತಿಂಗಳ ನಮಗೆ ನೀರು ಸಿಗ್ತೈತಿ. ಆ 8 ತಿಂಗಳ ನೀರು ಹೋದ್ಮೇಲಿಂದ ನಾವು ಪರ್ಯಾಯಾಗಿ ಅಲ್ಲಿ ಆ ಹೊಲದಲ್ಲಿ ಒಂದು ಬಾವಿ ಅಥವಾ ಒಂದು 2 ಅಥವಾ 3 ಬೋರ್ವೆಲ್ ಹಾಕೊಂಡು ಆ ಬ್ಯಾಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಏನು ಮಳೆ ಇಲ್ಲ ಆ ಬ್ಯಾಸಿಗೆ ಟೈಮ್ದಲ್ಲಿ ಆ ನೀರನ್ನು ಉಪಯೋಗ ಮಾಡ್ಕೋತೀವಿ. ಮತ್ತು ಹೊಳೆ ಬತ್ತು ಅಂದ್ರೆ ನಮ್ಮ ಹೊಳೆಯಿಂದ ಪಂಪ್ ಮಾಡ್ಕೊಂಡು ಮತ್ತೆ ನೀರು ತಗೋತೀವಿ. ಹಿಂಗಾಗೋದ್ರಿಂದ ನಮ್ಮಲ್ಲಿ ನೀರಾವರಿ ಏನೇನ ಐತಿ ಹೊಸದಾಗಿ ಒಣಬೇಸಾಯ ಅಂತೂ ನಮ್ಮ ನನ್ನ ಕಡೆ ಇಲ್ಲ. ಯಾಕಂದ್ರೆ ಇಲ್ಲ ಅಂದ್ರೆ ನಾವು ಮಾಡಲಾರ್ದ ಉಳಿತೈತಿ ಹೊರತಾಗಿ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದೀವಿ. ಅಲ್ಲಲ್ಲೇ ಒಂದು ಮನೆಗಳನ್ನು ಮಾಡಿ ಆ ತೋಟದಾಗ ಒಂದು ಕುಟುಂಬ ಇಟ್ಬಿಟ್ಟಿವಿ. ಒಂದು 25 ಎಕರೆ 30 ಎಕರೆ ಎಲ್ಲಿ ಜಮೀನು ಐತೆ ಅಲ್ಲಿ ಮನೆಯನ್ನು ಕಟ್ಟಿಸ್ಬಿಟ್ಟಿವಿ. ಆ ಮನೆಯಲ್ಲಿ ಒಂದು ಕುಟುಂಬ ಇಟ್ಬಿಟ್ಟಿವಿ. ಅದನ್ನೆಲ್ಲ ಉಸ್ತುವಾರಿ ನೋಡ್ಕೊಳಕ ನಾವು ಸುತ್ತ ಹಾಕಿ ದಿವಸ 1 ಸಲ 2 ಸಲ ಅದು ರೌಂಡ್ ಹಾಕಿ ನೋಡ್ಕೊಂಡು ಬರ್ತೀವಿ. ಈಗೇನು ಫೋನ್ ಮುಖಾಂತರ ವಿದೇಶದಾಗಿದ್ರು ನೀರಾವರಿ ಮಾಡಬಹುದು. ಇವತ್ತು ಆ ವ್ಯವಸ್ಥೆ ಐತಿ. ಇವತ್ತು ತಂತ್ರಜ್ಞಾನ ಬಹಳ ಮುಂದುವರ್ದೈತಿ. ಎಲ್ಲಿ ಕೂತ ಏನು ಬೇಕಾದ್ ಮಾಡುವ ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ಎಲ್ಲರಿಗೂ ಫೋನ್ ಕೊಟ್ಟಿವಿ. ಅವ್ರಲ್ಲಿ ನಮ್ಮ ಜೋಡಿ ಸಂಪರ್ಕ ಏನು ಸ್ವಲ್ಪ ತೊಂದರೆ ಆಯ್ತು ಫೋನ್ ಹಚ್ತಾರೆ. ಇಂಥದ್ದು ಬೇಕಂದ್ರೆ ಇಂಥ ಬೇರೆ ಬೇರೆ ಇಂಥಲ್ಲಿ ತೊಗೊಂಡ್ಬರ್ರಿ, ಇದನ್ನು ತೊಗೊಂಡು ಹಾಕ್ರಿ, ಇಂಥದ್ದು ಹಾಕ್ರಿ, ಇದೇ ಜಮೀನಿಗೆ ಇದೇ ರೀ ಮಾಡ್ರಿ ಅಂತ ನಾವು ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಹಿಂಗೆ ಮಾಡಿ ನಾವು ಹೇಳಿದ್ರೆ ಚಾಚು ತಪ್ಪದೆ ಮಾಡುವಂಥ ಒಂದು ಮನೋಭಾವ ಅವರಲ್ಲಿ ಇರೋದ್ರಿಂದ ನಾವು ಇಷ್ಟು ಬೆಳೆದು ಬರೋಕ್ಕೆ ಕಾರಣ. ಬಹಳ ಸಂತೋಷ. ನೀತಿ ಹೇಳಿದ್ದೇನೆ ಅಂತಂದ್ರೆ ನೀತಿ ಹೆಸರು ಅನುಭವ ಇದೆ. ಹೀಗಾಗಿ ನೀತಿ ಅನುಭವ ನಿಮ್ಮಲ್ಲಿ ನೀವು ಪ್ರಯತ್ನ ರೈತರಾಗಲಿಕ್ಕೆ ಅದೇ ಒಂದು ಮುಖ್ಯ ಕಾರಣ. ಅಂತ ನಿಜವಾಗಿ ಬಹಳ ಸಂತೋಷ ಆಯಿತು. ನೀವು ಏನೇನು ಬೆಳಿತೀರಿ ನನಗೆ ಬೇಕಾಗಿ ಅಂದ್ರೆ ಕಬ್ಬು ಬೆಳಿತೀರಿ ಅಲ್ಲ? ಹೌದು ಸರ್. ಮತ್ತೆ ಏನೇನು ಬೆಳಿತಾ ಇದ್ದೀರಿ? ಕಬ್ಬು ಬೆಳಿತೀವಿ ಸರ್. ಎಷ್ಟು ಎಕರೆ ಕಬ್ಬು ಬೆಳಿತೀರಿ? ಮೊದಲ ಅತಿ ಕಡಿಮೆ ಜಮೀನಿನಲ್ಲೇ ನಾವು 1/2 ಕಬ್ಬು ಮಾಡ್ಕೊಂಡು ಬಂದಿದ್ದೀವಿ. ಯಾವಾಗ ಈಗ ಜಮೀನು ಹೆಚ್ಚಾದಾಗ ನಾವು 1/2 ಕಬ್ಬು ಇಟ್ಕೊಂಡು 1/2 ಬೇರೆ ಬೆಳೆಯನ್ನು ಬೆಳಿತೀವಿ. ಇವತ್ತು ಮಳೆಗಾಲದಾಗ ಒಂದು 25-30 ಎಕರೆ ಉಳ್ಳಾಗಡ್ಡಿ ಬೆಳೆದೇವು ಅಂದ್ರೆ ಅದನ್ನ ತಕ್ಕೊಂಡ್ಮೇಲೆ ಶೇಂಗಾ ಗೋಧಿ ಹೊಕ್ಕಿವ್ ಆ ಜಮೀನು ತಗೊಳ್ತಕೊಂಡ ಒಂದು ಈಗ ಸಜ್ಜೆ ಈಗ ಮೆಕ್ಕೆಜೋಳ ಸಜ್ಜಿ ಬೆಳೆದಿರ್ತೀವಿ, ಅದನ್ನ ಮತ್ತೆ ಅದ್ರಾಗ ಬೇಕಂದ್ರೆ ನಾವು ಉಳ್ಳಿಗಡ್ಡೆ ತಕೊಂಡ್ರ ಮೇಲೆ ಸ್ವಲ್ಪ ಕಬ್ಬು ಹಚ್ಬೇಕಪ್ಪ. ಇವತ್ತು ಕಬ್ಬು 60 ಎಕರೆದಾಗ ಒಂದು 3 ವರ್ಷ 4 ವರ್ಷಕ್ಕೆ ಬೆಳೆ ತೆಗಿತಿರ್ತೀವಿ. ತೆಗಿ ಹೊತ್ತಿನಾಗ ಉಳಿದ ಕಬ್ಬು ಮತ್ತೆ ಅದು ಕಬ್ಬು ಹಚ್ಕೋತೀವಿ. ಯಾವಾಗ ಡಿಸೆಂಬರ್ ತಿಂಗಳಲ್ಲಿ, ಈ ಜೂನ್ದಾಗ ಹಚ್ಕೊಂಡಿರ್ತೀವಿ, ಆಗಸ್ಟ್ ಜೂನ್ದಾಗ ಕಬ್ಬು ಹಚ್ಕೊಂಡಿರ್ತೀವಿ. ಅದು ಮತ್ತೆ ಆಗೊಂದು ಸ್ವಲ್ಪ ಟೈಮ್ ಹಚ್ಕೊಂಡು ಒಟ್ಟು ಎವರೇಜ್ ಒಂದು 60 ಎಕರೆ ಕಬ್ಬು ಉಳ್ಕೊಂಡು ಮಾಡಿ ಒಂದು 60 ಎಕರೆ ಬೇರೆ ಬೇರೆ ಬೆಳೆ ಬೆಳಿತೀವಿ. ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ನಮಗೆ ಲಾಭದಾಯಕ ಆಗತ್ತೆ. ಒಂದರಲ್ಲಿ ನುಕ್ಸಾನ ಆದ್ರೆ ಸಹಿತ ಮತ್ತೊಂದರಲ್ಲಿ ಅದನ್ನು ತುಂಬಿಕೊತೀವಿ. ನಾವು ದಾಳಂಬರಿ ಸಸಿ ಮಾಡ್ತಾರೆ. ಫಸ್ಟ್ ಈ ಜಿಲ್ಲೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಬರಬೇಕಾದ್ರೆ ನಾನು 1 ಎಕರೆ ದಾಳಂಬರಿಯಲ್ಲಿ ಹಚ್ಚಿದ್ದೆ. ಹಚ್ಚಿ ಒಂದು 2 ವರ್ಷದ ನಂತರ ರೋಗ ನಿರೋಧಕ ಸಸಿಗಳನ್ನು ನಾನು ಮಹಾರಾಷ್ಟ್ರದಾಗ ದಾಯವಾಡಿ ಅಂತ ಐತೆ ಅಶೋಕ್ ಇಂಗೋಲೆ ಅವ್ರ ಕಡೆ ತಂದಿದ್ದೆ. ಒಬ್ಬ ರಾಜಶೇಖರ್ ಅಂತ ಹೇಳಿಕೆ ನಮ್ಮ ಇಡೀ ಬಿಜಾಪುರಕ್ಕಿದ್ರು. ಆ ಸಾಹೇಬರನ್ನ ನಾನು ಪರಿಚಯ ಮಾಡಿಸಿ ತಂದಿದ್ರು. ಅದನ್ನ ತಂದು ಒಂದು 2 ವರ್ಷದ ಮೇಲೆ ನಾನು ಕಾಯ್ಬಿಟ್ಟಾಗ ಒಂದು 3.5 ಲಕ್ಷ ರೂಪಾಯಿ ನಾನು ಆದಾಯ ತಗೊಂಡೆ. ಆ 3.5 ಲಕ್ಷ ಆದ್ಮೇಲೆ ರೋಗ ಇಲ್ಲ ಅಂತ ನಮ್ಮ ತೋಟದಾಗ ಐತಿ, ಸ್ವಲ್ಪ ಸಸಿ ಮಾಡ್ರಿ ಅಂತ ಒಬ್ರು ಕೊಪ್ಪಳ ಜಿಲ್ಲೆಯವರು ಬಂದು ನನಗೆ ಪ್ರಚೋದನೆ ಮಾಡಿದ್ರು. ಅವಾಗ ನಾನು ಹಚ್ಚಿ ಒಂದು 56 ರೂಪಾಯಿ ಸಸಿ ಬೆಳೆದೆ. ಅದ್ ನೆಕ್ಸ್ಟ್ ಟೈಮ್ ಏನ್ ಮಾಡಿದ್ರು, ನಿಮ್ಮ ತೋಟಕ್ಕೆ ಸಂಪೂರ್ಣ ಆಗಿ ಒಳ್ಳೆಯದೇ, ಬಹಳ ಎಲ್ಲ ಕಡೆ ಬೇಡಿಕೆ ತುಂಬಾ ಕಟ್ಟಿದ್ರೆ ಇಡೀ ತೋಟನ 1 ಎಕರೆ ಕಟ್ಟಿದ್ದೆ. 1 ಎಕರೆ ಕಟ್ಟಿದಾಗ ಸುಮಾರು 1 ಎಕರೆಗೆ 25 ಲಕ್ಷ ನಿವ್ವಳ ಲಾಭ ಮಾಡ್ಕೊಂಡಿದ್ದೆ. ನಾನು ದಾಳಂಬರಿ ಅಗಿ ಮಾರಾಟ ಮಾಡಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತು. 1 ಎಕರೆದಲ್ಲಿ 25 ಲಕ್ಷ ಇಲ್ಲಿ ತನಕ ಯಾವ ರೈತನು ಮಾಡಿಲ್ಲ ಅಂತ. ನೆಕ್ಸ್ಟ್ 2ನೇ ವರ್ಷ ಮಾಡಿದ್ದೆ. ಆದ್ರೆ ಮಳೆ ಬಹಳ ಆಗಿ ಅದು ಸ್ವಲ್ಪ ಅಗಿಗೆ ತಂಪಾಗಿ ಸ್ವಲ್ಪ ಅಗಿ ನಮ್ಮಲ್ಲಿ ಒಣಗಿತದು. ಒಣಗಿದ ಮೇಲೆ ಆದ್ರೂ 17 ಲಕ್ಷ ಆಗಿತ್ತು. ಅದಕ್ಕೆ ಈಗ ಗಿಡಗಳು ದಪ್ಪ ಆಗೋದ್ರಿಂದ ಅವು ಕತ್ತರಿಗೆ ನಮಗೆ ಕಟ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಗಿಡಗಳು ಇಟ್ಟಿರಿ, ಇಟ್ಕೊಂಡ್ರೆ ಈ ಸಲ ಒಂದು 28,000 ಅಗಿ ಅದಾವ. ಅವು 20 ರೂಪಾಯಿ ಒಂದು ಮಾಡಿದ್ರು ಒಂದು ನನಗೆ ಮತ್ತೊಂದು 7-8 ಲಕ್ಷ ರೂಪಾಯಿ ಅದ್ರಲ್ಲಿ ಆದಾಯ ಐತಿ. ಸದ್ಯಕ್ಕಾದ್ರೂ ರೆಡಿ ಮಾಡಿನಿ. ಅದು ಪರ್ಯಾಯ ಬೇರೆ ಎಲ್ಲ ಒಂದು 10 ಎಕರೆ ದಾಳಂಬರಿ ಹಚ್ಚಕ್ಕೆ ಅಗಿ ತಯಾರು ಮಾಡ್ಕೊಂಡು ಆ ಜಮೀನೆಲ್ಲ ರೆಡಿ ಮಾಡ್ಕೊಂಡ್ ಬಿಟ್ಟಿನಿ. ದಾಳಂಬರಿ ಐತಿ ಸರ್ ನನ್ನ ಕಡೆ. ಬಹಳ ಸಂತೋಷ. ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನು ಕೂಡ ತಾವು ಬೆಳೀತಾ ಇದ್ರೆ ಯಶಸ್ವಿಯಾಗಿದ್ರೆ ಮತ್ತು ನಮ್ಮ ಸಾಕಷ್ಟು ಮಾರ್ಕೆಟ್ ಮಾಡ್ಲಿಕ್ಕೂ ತಮಗೆ ಸಾಧ್ಯ ಆಗದಲ್ಲ. ಬಹಳ ಸಂತೋಷ. ಈಗ ನೀವು ಅಂದ್ರೆ ಪರ್ಯಾಯ ಬೆಳೆ ಬೆಳೀತಾ ಇದ್ದೀರಿ, ಅಂದ್ರೆ ಒಂದೇ ತರ ಕಬ್ಬು ಬೆಳೆದ್ರೆ ಅದೇ ಕಬ್ಬು ಬೆಳೀತಾ ಇರೋದ್ರಿಂದ ಅದು ಫಲವತ್ತತೆಗೆ ತೊಂದರೆ ಆಗ್ತದ. ಪರ್ಯಾಯ ಬೆಳೆ ಬೆಳೀತಾ ಇರೋದ್ರಿಂದ ಸ್ವಲ್ಪ ಗ್ಯಾಪ್ ಆಗ್ತದೆ, ಮತ್ತೆ ಆಮೇಲೆ ಮತ್ತೆ ವಾಪಸ್ ಕಬ್ಬು ಬೆಳೆದ್ರೆ ಮತ್ತೆ ಇಳುವರಿ ಜಾಸ್ತಿ ಆಗ್ತದೆ. ಮನೆ ನಾವು ಒಂದು ಫಲವತ್ತತೆ ಏನು ಹಾಳಾಗುದಿಲ್ಲ, ನಿಜವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಿಮ್ಗೆ ಯಶಸ್ವಿಯಾಗಿದ್ರೆ ಅಂತ ನಾನು ಅನ್ಕೋತೇನೆ. ಈಗ ನಮ್ಮಲ್ಲಿ ಈ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮಾಡ್ತಾ ಇದ್ರು, ಸಾವಯವ ಕೃಷಿನೂ ಉಪಯೋಗ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿ ಸರ ಒಂದೇ ಹೊಲದಲ್ಲಿ ಮಾಡಕ್ ಸಾಧ್ಯ ಆಗೈತಿ, ಇನ್ನೊಂದು ಉಳಿದ ಹೊಲದಾಗ ಮಾಡಕ್ ಸಾಧ್ಯ ಆಗಿಲ್ಲ. ಈ ಹೊಲ ಜಮೀನು ತಗೊಳ್ಳೋದ್ರಿಂದ ಬೆಳವಣಿಗೆ ಹಂತ ಇದ್ದಾಗ ಅದು ಉಳಿತೈತಿ. ಅದಕ್ಕೆ ನಾವು ಎಲ್ಲಿ ಒಂದು ಸಾವಯವ ಕೃಷಿ ಮಾಡ್ತೇವೆ ಅಂತಂದ್ರೆ ಅಲ್ಲಿ ನಿಜವಾದ ಮಣಿ ಕಟ್ಟಬೇಕು, ಅಲ್ಲಿ ನಮ್ಮ ಕುಟುಂಬ ಸಮೇತ ಇರಬೇಕು, ಹಸುಗಳನ್ನು ಮಾತ್ರ ನಿವ್ವಳವಾಗಿ ಸಾಕಲೇಬೇಕು. ಆ ಹಸುವಿನ ಬಂದಂತ ಗಂಜಲ ಮತ್ತು ಶಗಣಿಯನ್ನು ನಾವು ಆ ಎರೆ ತೊಟ್ಟಿಗಳಿಗೆ ಹಾಕಿ ಎರೆಒಳಗೆ ಗೊಬ್ಬರವನ್ನು ತಯಾರು ಮಾಡ್ಕೋಬೇಕು. ದನಗಳ ಗಂಜಲವನ್ನು ನಾವು ಸ್ಪ್ರೇ ಮಾಡಬೇಕು. ಆವಾಗ ಮಾತ್ರ ನಾವು ಸಂಪೂರ್ಣ ಸಾವಯವಕ್ಕೆ ಬರ್ತೀವಿ. ಅದು 3 ವರ್ಷ ಕನಿಷ್ಠ ಬೇಕು. 3 ವರ್ಷದ ನಂತರ ಅದರ ಇಳುವರಿ ನಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಸ್ವಲ್ಪ ರಾಸಾಯನಿಕ ಮಾಡೋರ್ಗಿಂತ ಸಾವಯವ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಕೈತಿ. ಕಮ್ಮಿ ಆದ್ರೆ ಚಿಂತಲ ಭೂಮಿ ಫಲವತ್ತತೆ ಹಾಳಾಗೋದಿಲ್ಲ. ಒಂದು ಗ್ರಾಮ ಮಣ್ಣಲ್ಲಿ ಕೋಟಿ ಕೋಟಿ ಜೀವರಾಶಿಗಳು ಇರ್ತಾವ. ಆದ ಮಣ್ಣಿನ ಸತ್ವ ತಿಳ್ಕೊಬೇಕಂದ್ರೆ ನಾವು ಸಾವಯವಕ್ಕೆ ಬರಬೇಕು. ಇನ್ನು ಮುಂದೆ ಹಿಂದಿರಲ್ಲ ಸಾವಯವನ ಮಾಡ್ತಿದ್ರು. ಈಗೆಲ್ಲ ನಮ್ಮ ಜನಸಂಖ್ಯೆ ಹೆಚ್ಚಾದಾಗ ನಾವು ಹಸಿರು ಕ್ರಾಂತಿ ಮಾಡುವಂತ ಸರ್ಕಾರ ಗೊಬ್ಬರಕ್ಕೆ ಬಂದೀವಿ. ಆದ್ರೆ ನಮ್ಮ ರೈತರ ಮಿತಿ ಮೀರಿ ಹಾಕೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗತ್ತೆ. ಒಳ್ಳೆ ನಾವು ಹಳೆಯ ಸಾಂಪ್ರದಾಯ ಪದ್ಧತಿ ಬಂದಾಗ ಮಾತ್ರ ನಮ್ಮ ಆರೋಗ್ಯ ಕಾಪಾಡ್ಕೋತೀವಿ. ನಾವು ಒಳ್ಳೆ ಆಹಾರ ತಿಂತೀವಿ. ನಮ್ಮ ಸಿಟಿಯಲ್ಲಿ ಇರ್ತಂತ ಅಂತ ಮುಂದರಿಗೆ ನೌಕರಿ ಮಾಡೋರಿಗೆಲ್ಲ ನಾವು ಒಳ್ಳೆ ಫುಡ್ ಕೊಡಬೇಕು ಅನ್ನುವಂಥದ್ದು. ದನಗಳಿಗೆ ಹಾಕೋದ್ರಿಂದ ಆಹಾರ ಹಾಕೋದು ಅಂತ ಒಳ್ಳೆ ಆಹಾರ ಹಾಕೋದ್ರಿಂದ ಅವಕ್ಕೂ ನಮ್ಗೆ ರೋಗ ನಿರೋಧಕ ಹಾಲನ್ನು ಕೊಡ್ತಾವ, ಪಾಲ ತುಪ್ಪ ಸಿಗ್ತಾವ. ನಾವು ದನಗಳ ಸಾಕಾಣಿಕೆನೂ ಐತಿ. ನಮ್ಮ ಕಡೆ ಒಳ್ಳೆ ಒಳ್ಳೆ ಎತ್ತುಗಳು ಕಟ್ಕೋತೀವಿ, ಹೋರುಗಳು ಕಟ್ಟಿರ್ತೀವಿ, ಆಕಳುಗಳು ಕಟ್ಟಿರ್ತೀವಿ, ಎಮ್ಮೆ ಕಟ್ಟಿರ್ತೀವಿ. ಅಂದ್ರೆ ಅದ್ರ ಕರಗಳ ಮಾರಾಟದಿಂದನೂ ನಾವು ಲಾಭ ತಗೋತೀವಿ. ಬರೀ ಒಂದೇ ಹೈನುಗಾರಿಕೆ ಮಾಡೋದ್ರಿಂದ ನಮ್ಗೆ ತಿಂದು ಉಳಿದದ್ದು ಇನ್ನೊಬ್ಬರಿಗೆ ಕೊಟ್ಟು ಮತ್ತು ಕರಗಳನ್ನು ವರ್ಷದ ವರ್ಷಕ್ಕೆ ಮಾರಾಟ ಮಾಡೋದನ್ನು ನಮ್ಗೆ ಲಾಭ ಸಿಗ್ತೈತೆ. ಅದ್ರ ದನಕರಿನಲ್ಲಿ ಅದರಲ್ಲಿ ಹೆಚ್ಚಿನ ಲಾಭ ಐತಿ. ಇವತ್ತು ಕೋಳಿ ಮತ್ತು ಆಡು ಸಾಕಾಣಿಕೆಯಿಂದ ಹೆಂಗೆ ಮರಿಗಳ ಲಾಭ ಇರ್ತೈತೋ, ಚಲೋ ಆಕಳ ಒಂದು ಹೆಣಗಾರಿತ್ತು 6 ತಿಂಗಳಲ್ಲಿ ಅದು 10,000 ರೂಪಾಯಿ ಮತ್ತೆ 6 ತಿಂಗಳಲ್ಲಿ, ಮತ್ತು ಸರಿಯಾದ ಮೇಸರು 20-25,000 ರೂಪಾಯಿ ಒಂದು ವರ್ಷದಲ್ಲಿ ಸಿಗ್ತಾವೆ. ಅದಕ್ಕೆ ಹೋರಿ ಮೇಸದಿಂದ 1 ಲಕ್ಷ ಒಂದು ಹೋರುಗಳು ಕಿಮ್ಮತ್ತ ಅದ ಇವತ್ತು. ಅದಕ್ಕೆ ಆ ಲಾಭನೂ ನಾವು ಇದರಲ್ಲಿ ಅಳವಡಿಸ್ಕೋತೀವಿ. ಬಹಳ ಸಂತೋಷ. ನನ್ನ ಬಸಪ್ಪವರೆ, ಅಂದ್ರೆ ತುಂಬಾ ಅಂದ್ರೆ ಇಷ್ಟು ಶೋಷಣೆ ಮಾತಾಡ್ಬೇಕು ಅಂದ್ರೆ ಅಷ್ಟು ಅನುಭವ ಸಂತೋಷ ಆಗುತ್ತೆ. ಈಗ ನಮ್ಮಲ್ಲಿ ಸರ್ಕಾರ ರಸಗೊಬ್ಬರ ಆಮೇಲೆ ಈ ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಬೆಳೆದು ಅನಿವಾರ್ಯತೆ ಎಷ್ಟೋ ಕಡೆ. ನೀವು 120 ಎಕರೆನೂ ಸಾವಯವ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ಬೆಳೀತಾ ಇದ್ರಿ, ಏನಾಗಿ ಅಂತ ಹೇಳಿದ್ರಿ. ಈಗ ನೀವು ಸಾವಯವ ಕೃಷಿ ಮಾಡ್ಬೇಕು ಅಂತಂದ್ರೆ ದನಕರು ಸಾಕ್ಬೇಕಾಗ್ತದೆ. ಎಷ್ಟು ದನಕರುಗಳಿದೆ ಕನಿಷ್ಠ? ಸರಿಯಾಗಿ ಒಬ್ಬ ರೈತ ನನ್ನ ಅನುಭವದಾಗ ಬೇರೆ ಕಡೆ ಹೊದಲ್ ನೋಡಿದಾಗ 1 ಎಕರೆ ಜಮೀನು ಇತ್ತು ಅಂದ್ರೆ 2 ದನಗಳು ಕಟ್ಬೇಕು ಸರ್. ಎಮ್ಮೆ ಕಟ್ಟು, ಆಕಳ ಕಟ್ಟು, ಎತ್ತರ ಯಾವ್ದಾದ್ರು 2 ಇರ್ಬೇಕು. 2 ಇದ್ರೆ ಅದಕ್ಕೆ ಸಫಿಶಿಯಂಟ್ ಆಗಿ ನಾವು ಸಾವಯವ ಮಾಡಕ್ ಒಂದು ಕರೆಕ್ಟ್ ಆಗತ್ತೆ ಸರ್. 2 ದನ ಕರುಗಳು ಈಗ ನಮ್ಮಲ್ಲಿ, ಆದ್ರೆ ಅರ್ಧ ಅದಾವ. ಅವನ್ 60-70 ಸಿಗ್ತಾವ ನಮ್ಮ ಕಡೆ. ನಾವು 120 ಜಮೀನು ಜಾಸ್ತಿ ತಗೊಳಕ್ ಹೋಗೋದ್ರಿಂದ ಇನ್ನೂ ಆ ಲೆಕ್ಕಕ್ಕೆ ಬಂದಿಲ್ಲ. ಈಗ ನನ್ನ ಮಗ ಒಬ್ಬ ಧಾರವಾಡದಲ್ಲಿ BSc ಓದ್ತಾನೆ, ಈ ಸಲ ಫೈನಲ್ ಇಯರ್. ಅವನು ಬೇರೆ ಮಾಡಿದ್ರೆ ಓದ್ತಿಲಿಕ್ಕಂದ್ರೆ ಒಂದು ದನಗಳದ್ದ ಒಂದು ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಂತ ಅವ್ನ ತಲೆಯಾಗೈತಿ. ಅವನ ಮದುವೆನೂ ಮಾಡಿನಿ, ಅವನ ಹೆಂಡತಿನೂ ಆರ್ಟಿಕಲ್ ಸರ್ ಬಾಗಲ್ ಕೊಟ್ಟಿಲ್ಲ ಹೋಗ್ತಾಳ. ಹಾಗೆ ನಾವು ನೌಕರಿ ಮಾಡಿಸೋದಿಲ್ಲ ಅಂತ ಒಂದು ಫಸ್ಟ್ ಮಾಡೇ ವಿಚಾರ ಮಾಡೇವಿ. ನಾವು ನೂರಾರು ಮಂದಿ ಪಗಾರ ಕೊಡೋತ್ನಾಗ ನೀವು ಜಮೀನು ಇಷ್ಟು ಜಮೀನು ಇದ್ದು ಹೋಗ್ಬೇಡ್ರಿ, ನೀವು ಅಂತ ಅಂತ ಪ್ರಾಜೆಕ್ಟ್ ಮಾಡ್ರಿ ಅಂತ ಒಂದು ದೊಡ್ಡದೊಂದು ಹಾಲಿನ ಕೇಂದ್ರ ತೆಗಿಬೇಕಂತ ಐತಿ, ಅಥವಾ ಆಕಳ ಅಥವಾ ಎಮ್ಮಿ ಎರಡರಲ್ಲಿ ಒಂದು ಡಿಸೈಡ್ ಮಾಡಿ ಅದನ್ನ ಮಾಡಿದಾಗ ಮಾತ್ರ ನಮ್ಮ ಜಮೀನಕ್ಕೆ ಎಲ್ಲಿ ಒಂದು ರೂಪಾಯಿದ ಗೊಬ್ಬರ ಕೊಂಡ್ಕೋಬಾರ್ದು, ಒಂದು ಔಷಧಕ್ಕೆ ಎಲ್ಲಿ ಹೊರಗಡೆ ಹೋಗಬಾರ್ದು, ಎಲ್ಲ ನಮ್ಮದೇ ಆದಂತ ಓನ್ ತಯಾರು ಮಾಡಿ ಇನ್ನ ಮತ್ತೊಬ್ಬರಿಗೆ ಕೊಡುವಂತ ವ್ಯವಸ್ಥೆ ಮಾಡ್ಬೇಕಂತ ಅದೊಂದು ಪ್ರಾಜೆಕ್ಟ್ ರೆಡಿ ಮಾಡಿಸ್ತಾರ. ಸುಮಾರು ಒಂದು 100 ದನಗಳದ ಒಂದು ಗೋಡೌನ್ ರೆಡಿ ಮಾಡ್ಬೇಕಂತ ನನ್ನ ಮನಸ್ಸಿನ ಇಟ್ಟೊಂದು ಪ್ಲಾನ್ ರೆಡಿ ಹಾಕಾಕತ್ತೀನಿ. ಅವ ಈ ವರ್ಷ ಮುಗಿಸಿ ಬಂದ ಕೂಡಲೇ ಅವಾಗ ಅದನ್ನೇ ಚಾಲು ಮಾಡಿಬಿಡುದು. ಬಹಳ ಜನ ಅಂತ ಮಾಡಿದವ್ರು ಬಹಳ ಮಂದಿ ನೋಡಿ ಬಂದಿನಿ ಅದು ಆ ಪ್ರೇರಣೆ ನಮಗೈತಿ. ಬಹಳ ಸಂತೋಷ ನಂದ ಬಸಪ್ಪ ಅವರೇ. ಈಗ ನೀವು ಈಗ ಬಹಳ ಜಮೀನು ಇದೆ ನಿಮ್ದು, ಟ್ರಾಕ್ಟರ್ ಉಪಯೋಗ ಮಾಡೋದು ಅನಿವಾರ್ಯ ಆಗ್ತದೆ, ಅದು ನಿಮ್ಮ ದನ ಕರುಗಳು ಕೂಡ ಇದೆ. ಟ್ರಾಕ್ಟರ್ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಮನೆಯ ಫಲವತ್ತತೆಗೆ ತೊಂದರೆ ಆಗ್ತದೆ, ಮಣ್ಣು ಹಾಳಾಗ್ತದೆ. ಸೊ ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಹೊಸ ಜಮೀನು ರೆಡಿ ಮಾಡ್ಕೋಬೇಕಾದ್ರೆ ಟ್ರಾಕ್ಟರ್ ಉಪಯೋಗ ಬೇಕೇ ಬೇಕು ಸರ್. ಅದು ಕಲ್ಲಿರ್ಬೋದು ಕರಿಕಿರ್ಬೋದು ತೆಗಿಬೇಕಾದ್ರೆ ಎಲ್ಲ ಟ್ರಾಕ್ಟರ್ ಉಪಯೋಗ ಮಾಡಬೇಕು. ಆದ ನಂತರ 7 ಇಂಚಿನಕ್ಕಿಂತ ಜಾಸ್ತಿ ಭೂಮಿಯನ್ನು ಉಳುಮೆ ಮಾಡಬಾರ್ದು. ಈ ಮಣ್ಣು ಕೊರ್ಕೊಂಡು ಹೋಗುದ ಆಳವಾಗಿ ನಮ್ಮ ಮ್ಯಾಲೆ 7 ಇಂಚಿನಲ್ಲಿ ಇದ್ದಂತ ಭೂಮಿಯ ಕಿಮ್ಮತ್ತು ವಜ್ರ ವೈಡೂರ್ಯಕ್ಕಿಂತ ಹೈಯೆಸ್ಟ್ ಕಿಮ್ಮತ್ ಅದು, ಅದಕ್ಕೆ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಅದನ್ನ ಹೋಗಲಾರ್ದಂಗೆ ನೋಡ್ಕೋಬೇಕು. ಅದು ಕೆಳಗೆ ಬೀಳೋದ್ರಿಂದ ಅದ್ರ ಜೀವಸತ್ವ ಕಡಿಮೆ ಆಕತಿ, ಅದು ಹೆಚ್ಚಾಗಿ ಮೇಲೆ ಇರೋದ್ರಿಂದ. ಹಿಂದಕ್ಕೆ ಅದಕ್ಕಾಗ ರಾಮ್ ಮಡಿಕೆ ಹೊಡಿತಿದ್ರು ನಮ್ಮ ಹಿರಿಯರೆಲ್ಲ, ರಾಮ್ ಮಡಿಕೆ ಮರೆ ಪದರ್ ಮಾಡ್ತಿದ್ರು. ಅದನ್ನ ಮಾಡಿ ಮೇಲೆ ಎತ್ತಿನ ಕುಂಟಿಲಿ ಹರ್ಕೋತ್ ಬರ್ತಿದ್ರು. ಈಗ ನೀರಾವರಿಗೆ ಅನಿವಾರ್ಯ, ನಾವು ಮಣ್ಣು ಸ್ವಲ್ಪ ಮಾಡ್ಬೇಕಾಗಿತ್ತು. 7-8 ಇಂಚ್ ಮಣ್ಣು ಹದ ಮಾಡಿದಾಗ ನಮಗೆ ಬೆಳೆ ಸಿಗ್ತದೆ. ಅದಕ್ಕಿಂತ ಹೆಚ್ಚು ಉಳುಮೆ ಮಾಡೋದ್ರಿಂದ ಆಗಲ್ಲ. ವರ್ಷದಾಗ ಒಂದೇ ಸಲ ಕೆಬ್ಬನ್ಗಳೇ ಹಾಕ್ಬೇಕು, ಒಂದೇ ಸಲ ಮಾಡ್ಬೇಕು. 2 ಸಲ 3 ಸಲ ಬೆಳೆ ತೆಗೆಸರ್ತಿರೋ ಕೆಬ್ಬನ್ಗಳೇ ಟ್ರಾಕ್ಟರ್ ಹೊಡಿದ್ರಿಂದ ಭೂಮಿ ಫಲವತ್ತತೆ ಹಾಳಾಗತ್ತೆ. ಒಂದ್ಸಲ ಬ್ಯಾಸಿಗೆಯಲ್ಲಿ ಒಂದ್ಸಲ ಮಾಡಿದ್ರೆ ಅದೆಲ್ಲ ಭೂಮಿಯಲ್ಲಿ ಬಿಸಿಲು ತಿಂದು ಶಿಥಿಲೀಕರಣ ಆಗಿ ಕಲ್ಲಿದ್ದು ಪುಡಿ ಆಕತಿ, ಅದು ಭೂಮಿಯಲ್ಲಿ ಗಾಳಿ ಆಡಿ ಶಾಖ ಒಳಗೆ ಹೋತಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಸಿಗುತ್ತೆ. ಒಂದೇ ಸಲ ಮಾಡ್ಬೇಕು ಸರ್. ಬಹಳ ಸಂತೋಷ ನಂದ ಬಸಪ್ಪ ಅವರು, ನಿಮ್ಮ ಅನುಭವ ನಿಜವಾಗಿ ಬಹಳ ವಿಸ್ತಾರವಾದದ್ದು. ನಂದ ಬಸಪ್ಪ ಅವರು, ಈಗ ನಮ್ಮ ರೈತರ ಸಮಸ್ಯೆ ಮುಖ್ಯವಾಗಿ ಏನು, ನಮ್ಗೆ ಆಳು ಸಿಗುವುದಿಲ್ಲ, ಆಳು ಕಾಳು ಸಿಗುವುದಿಲ್ಲ ಅನ್ನೋದು ಬಹಳ ಇದೆ. ಬಹುಶಃ ಅವಿಭಕ್ತ ಕುಟುಂಬ ಇರೋದ್ರಿಂದ ಮೇಲೆ ಆ ಸಮಸ್ಯೆ ಕಡಿಮೆ ಇದೆ. ಸುಮಾರು ಜನ ನೀವೇ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ನೀವು ಯಶಸ್ವಿ ಆಗ್ಬೇಕು, ಅದು ಒಂದು ಕಾರಣ. ಹೀಗೆ ಈ ಆಳು ಕಾಳು ಬಗ್ಗೆ ಸ್ವಲ್ಪ ಹೇಳಿರಲ್ಲ, ನಿಮ್ದು ವೈಯಕ್ತಿಕ ಅನುಭವ ಹಿನ್ನೆಲೆ ಒಳಗೆ ನೀವು ಏನ್ ಮಾಡ್ತಾ ಇದ್ರಿ? ಈಗ ಆಳಿಂದು ಸಮಸ್ಯೆ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಆಗಿ ಸರ್. ಅದಕ್ಕೆ ಬೇರೆ ಕಡೆಯಿಂದ ಆಳುಗಳನ್ನು ತರಿಸ್ಕೋತೇವೆ. ಸಮಸ್ಯೆ ಬಂದಾಗ ಎಷ್ಟು ಬೇಕಷ್ಟು ಟಮ್ಟಮ್ ಮುಖಾಂತರ ಹಳ್ಳಿಗಳದ ನಮ್ಮ ಸುತ್ತಮುತ್ತ ಅವರೆಲ್ಲ ಟಮ್ಟಮ್ದ ಕರ್ಕೊಂಡು ಬರ್ತಾರೆ. ಸಾಯಂಕಾಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅನಿವಾರ್ಯದಾಗ ಹೆಣ್ಮಕ್ಳನ್ನ ಕರೆಸಲೇಬೇಕು, ಅದೆಲ್ಲನೂ ನಾನೇ ಮಾಡ್ತಾನೆ ಆಗೋದಿಲ್ಲ. ಆದ್ರೆ ಇವತ್ತು ಆಳ ಕಡಿಮೆ ಮಾಡಬೇಕಾದ್ರೆ ನೀರಿನ ಡ್ರಿಪ್ಪಿನ ಮುಖಾಂತರ ನಾವು ನೀರಾವರಿ ಮಾಡ್ಕೋಬೇಕು. ಭೂಮಿ ಹಾಳನೂ ಆಗಬಾರ್ದು, ನೀರು ಆಳನ ಕಡಿಮೆ ಆಕತಿ. ಡ್ರಿಪ್ಪಿನ ಮುಖಾಂತರ ನೀರು ಬಿಡೋದನ್ನ ಎಲ್ಲಿ ಹಸಿ ಇರ್ತದೆ ಅಲ್ಲಿ ಅಷ್ಟ ಕಸ ಕಳೆ ಇರ್ತತಿ, ಅದನ್ನಷ್ಟ ನಾವು ಖಾಲಿ ಮಾಡ್ಕೊಳಕ್ ಆಳ ಕಡಿಮೆ ಹಿಡಿತಾವು. ಇಡೀ ಫೇಸ್ ಎಲ್ಲ ನೀರು ಹಸಿಬಿಟ್ಟು ಒಂದು ಎಲ್ಲ ಕಡೆ ಭೂಮಿಯ ಸೂರ್ಯನ ಕಿರಣಗಳು ಬಿಡೋದ್ರೆ ಅಲ್ಲೆಲ್ಲ ಕಸ ಬಂದ್ಬಿಡ್ತಾವೆ. ಅದನ್ನೊಂದು ನಾವು ಅನುಕೂಲ ಮಾಡ್ಕೋಬೇಕು. ಮತ್ತೆ ಈ ಎಡೆ ಕುಂಟೆ ಸರ್ಕಾರ ಸವಲತ್ತಂದ ಕೆಲವೊಂದು ಎಡೆ ಕುಂಟೆ ಮಾಡ್ಕೊಂಡು ಬೀದಿಗಳನ್ನ ಅಗಲ ಮಾಡ್ಕೋಬೇಕು. ಯಾವ್ದೋ ಬೆಳೆ ಬೆಳೆದೇವು ಅಂದ್ರೆ ಮೊದಲ ಅಗ್ದಿ ಸಣ್ಣ ಪ್ರಮಾಣ ಮಾಡೋದ್ರಿಂದ ಎಡೆ ಹೊಡೆಯಕ್ ಬರ್ತಿದ್ದಿಲ್ಲ. ಇವತ್ತು ಹಂತವಾಗಿ ನಾವು ಸಾಲಗಳನ್ನ ಇಂಬು ಮಾಡ್ಕೊಂಡಾಗ ಕಾಳಿನಿಂದ ಕಾಳಿಗೆ ನಾವು ದೂರ ಇಟ್ಕೊಂಡಾಗ ಸಸಿಯಿಂದ ಸಸಿಗೆ ದೂರ ಮಾಡಿದಾಗ ಇಳುವರಿ ಬಂದೇ ಬರ್ತೈತಿ. ದಟ್ಟಾದದ್ದೇನು ಅಷ್ಟು ಬರೋದಿಲ್ಲ. ಅದನ್ನ ನಾವು ಲೆಕ್ಕ ಹಾಕೊಂಡು ಮಾಡಬೇಕು. ಇವತ್ತು ಖರ್ಚು ಕಮ್ಮಿ ಮಾಡ್ಕೋಬೇಕು. ಇವತ್ತು ಕಬ್ಬು ಮೊದಲು 6 ಟನ್ ಹಸಿದ್ದೆವು ನಾವು, ಒಂದು ಎಕರೆಗೆ 3 ಟನ್ ಹಸಿದ್ರೆ 2 ಟನ್, ಈಗೆಲ್ಲ ಕೂಡ ಒಂದು ಕ್ವಿಂಟಲ್ ಹೆಚ್ಚಾಗತ್ತೆ ನಾವು. ಅದು ಕಬ್ಬಿನ ವಿಸ್ತಾರಗಳನ್ನ ಇವತ್ತು 8 ಫೂಟ್ ಅಗಲಿಟ್ಕೊಂಡು 5 ಫೂಟ್ಗೊಂದು ಸಸಿ ಮಾಡ್ತಾರೆ, 2 ಫೂಟ್ಗೊಂದು ಹಸ್ತಾರೆ. ಹಿಂಗೆ ಆಗೋದ್ರಿಂದ ಅಲ್ಲಿ ಹಾಲಿನ ಖರ್ಚು ಕಮ್ಮಿ ಬರ್ತತಿ. ಕಬ್ಬಿನ ಅಗಿ ತಯಾರು ಮಾಡಿ ಹಚ್ಚೋದ್ರಿಂದ ಖರ್ಚು ಕಮ್ಮಿ ಆಕತ್ತಿ. ಇಂಥವೆಲ್ಲ ಹಾಲಿನ ಒಂದು ನಿರ್ವಹಣೆಯ ಬಗ್ಗೆ ನಾವು ವಿಷಯಗಳನ್ನು ಮಂಡನೆ ಮಾಡ್ತೀವಿ ಅಲ್ಲಿ. ನಾವು ತಿಳ್ಕೊಂಡು ಮಾಡ್ಕೋತ ಹೋಗ್ಬೇಕು. ಒಕ್ಕಲ್ತನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಯರಿಯಿಂದ ಆಗುವುದಲ್ಲ, ಪ್ರಾಕ್ಟಿಕಲ್ ನಾವು ರೈತರು ದಿವಸ ದಿವಸ ಚೇಂಜ್ ಮಾಡ್ಕೋತ ಹೋದಾಗ ಎದುರಾಗ ಲಾಭ ಆಕೈತೆ ಅನ್ನೋದು ನೋಡಿ ನಾವು ಆಳನ್ನು ಕಡಿಮೆಯಲ್ಲಿ ಉಪಯೋಗ ಮಾಡಕತ್ತೇವೆ ಸದ್ಯ. ಬಹಳ ಸಂತೋಷ ಆನಂದ ಬಸಪ್ಪ ಅವರೇ. ತಾವೊಬ್ಬ ಪ್ರಗತಿಪರ ರೈತರಿದ್ದೀರಿ, ನೀವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಸಂಚಾರ ಮಾಡಿದ್ದೀರಿ, ಮತ್ತು ಸಾಕಷ್ಟು ಕೃಷಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಒಂದು ಇಳುವರಿ ಮತ್ತು ನಿಮ್ಮ ಒಂದು ತಳಿಯನ್ನು ಕೂಡ ನೀವು ಪರಿಚಯ ಮಾಡಿಸಿದ್ದೀರಿ. ನಿಮ್ಮ ಅನುಭವನ ನಮ್ಮ ಜೊತೆಗೆ ಯಾಕೆ ನೀವು ಹಂಚಿಕೊಳ್ಬಾರ್ದು? ಈಗ ನಾನು ಚೀನಾ ದೇಶಕ್ಕೆ ಹೋಗಿದ್ದೀನಿ ಸರ್. ಅಲ್ಲಿ ಚೀನಾ ದೇಶದಲ್ಲಿ 12 ತಾಸು ದುಡ್ತಾರೆ, ಎತ್ತರ 4 ಫೂಟ್ ಅಟ್ಟ ಇರ್ತಾರೆ, ಅಡ್ಡಾಡು ಕಮ್ಮಿ, ಕೆಲಸದಲ್ಲೇ ಹೆಚ್ಚು ತೊಡಗ್ತಾರೆ. ಅವರು ಅಷ್ಟು ಶ್ರಮಜೀವಿಗಳಿದ್ದಾಗ ತಾವ ದೇಶ ಮುಂದೆ ಬರ್ತದೆ. ನಾವು ಅಷ್ಟು ಶ್ರಮ ಆಗಬೇಕು. ನಾವು ಇವತ್ತು ನೆಗ್ಲೆಟ್ ಆಗೇವಿ, ಸೋಮಾರಿಗಳಾಗೋದ್ರಿಂದ ನಮ್ಮ ಶರೀರನು ಹಾಳು ಮಾಡ್ಕೊಂಡೇವಿ. ದೇಹ ದಂಡನೆ ಆದಾಗ ಮಾತ್ರ ನಮ್ಮ ಆರೋಗ್ಯ ಹೆಚ್ಚಿರ್ತದೆ, ನಮ್ಮ ಆವಿಷ್ಯ ಸಿಗ್ತದೆ. ನಾವು ದೇಹ ದಂಡನೆ ಬಗ್ಗೆ ಅತಿ ಕಡಿಮೆ ನಿರ್ಲಕ್ಷ್ಯ ಮಾಡಿವೆ. ಸುಖದಿಂದ ಇರೋಣಪ್ಪ, ಸುಖ ಅದರಲ್ಲಿ ಸಿಗುದಿಲ್ಲ. ನಾವು ದಿವಸ ಭೂಮಿಯಲ್ಲಿ ದುಡಿದ ದಿವಸಕ್ಕೆ ಒಂದು 3 ಹೊತ್ತು ಬೆವರು ನಮಗೆ ಯಾವಾಗ ಬರ್ತೈತೋ ಅವಾಗ ನಾವು ಸುಖದಿಂದ ಇರ್ತೇವೆ. ನಮ್ಮ ಶರೀರ ಸಂಪತ್ತು ಇರ್ತದೆ. ಮೊದಲು ಶರೀರ ಸಂಪತ್ತು ನೋಡಬೇಕು. ನಮ್ಮ ಶರೀರ ಸಂಪತ್ತಾಗ 3 ಸಲ ದಿವಸಕ್ಕೆ ದೇಹ ದಂಡನೆ ಆಗ್ಲೇಬೇಕದ, ಅಂದಾಗ ಮಾತ್ರ ಶರೀರಕ್ಕೆ ಒಂದು ಸುಖ ಐತಿ. ಆ ತರ ದುಡಿದ್ರೆ ಮಾತ್ರ ಬೆಳೆಗೆ ನಿಶ್ಚಿತವಾಗಿ ಬೆಳೆ ಬರ್ತೈತಿ. ಭೂಮಿ ಆಕಾಶ ನಾವು ನಿಸರ್ಗ ನಂಬಿದವರು. ನಾವು ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂದ್ರೆ ನಾನು ಬಿಡುದಿಲ್ಲ. 1 ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟ ಸಾವಿರ ಪಟ್ಟು ಹೊರಗೆ ಬರುವಂತದ್ದು ಭೂಮಿ ತಾಯಿ ಕೊಡ್ತಾಳ, ನಿಸರ್ಗದತ್ತ ಬರ್ಬೋದು. ಅದನ್ನ ಅದ್ರ ಮೇಲೆ ನಂಬಿಗೀತ ಮಾಡಬೇಕು. ದಿವಸ ಜಮೀನ್ ಕಂಪಲ್ಸರಿ ಹೋಗ್ಬೇಕು. ನೀವ್ ಹೆಂಗ ನೌಕರಿ ಮಾಡೋ ಡ್ಯೂಟಿ ಮಾಡಕ್ ಕಂಪಲ್ಸರಿ ಬರ್ತಿರೋ, ಹತ್ತರಿಂದ ಐದು ಗಂಟೆ ತನ ನೀವ್ ಹೋಗ್ಬೇಡ್ರಿ. ನೀವ್ ಹತ್ತರಿಂದ ಹನ್ನೆರಡರ ತನ ಎರಡು ತಾಸು ಹೋಗ್ಬಾರ್ದು. ದಿವಸ ಡೈಲಿ ಎರಡು ತಾಸು ಹೋಗಿ ಬಂದ್ರೆ ನೌಕರಿ ಮಾಡೋದ್ ಹೆಚ್ಚು ಪಗಾರ ಅಲ್ಲಿ ಸಿಗ್ತದೆ. ಅಷ್ಟು ನೆಮ್ಮದಿಯಿಂದ ಅಲ್ಲಿ ಹೋಗ್ಬೇಕು, ಭಕ್ತಿಯಿಂದ ಹೋಗ್ಬೇಕು. ಹಂಗ ಯಾರ ಕಾಟಾಚಾರಕ್ಕಲ್ಲಿ ನಾವು ಹೋಗ್ಬಾರ್ದು. ನಿಮ್ಗೆ ಸ್ವಲ್ಪ ಇನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ, ನಿಮ್ಗೆ ಯಾವ ಸ್ಥಾನಿಗೆ ಪ್ರಶಸ್ತಿಗಳು ಸಿಕ್ಕು? ನಿಮ್ಮ ಅನುಭವ ಸ್ವಲ್ಪ ಹಂಚಿಕೊಡಲ್ಲ. ಈಗ ನನ್ಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಸಿಗಬೇಕಾದ್ರೆ ಫಸ್ಟ್ ನಾನು ಗುರುತಿಸ್ತವ್ರಂದ್ರೆ ನಾಗರಡಕ್ಕರ ಅಪ್ಪಾರ ಪುತ್ರಣಿ ಅವ್ರು ಮಾಡೊಳಗ ಭೂಮಿಯ ನೋಡಿದ್ರೆ ಒಳಗೆ ಕಾಲಿಟ್ಟರೆ ಗೊತ್ತಾಯ್ತು. ಒಬ್ರು ಬೆಂಗಳೂರಿನ ಅಧಿಕಾರಿಗಳು ಬಂದಿದ್ರು, ಒಳಗೆ ಹೋಗಿ ವಾಪಸ್ ಹೊಳಿ ಬಂದ್ರು, ಸರ್ ಒಳಗೆ ಬರ್ರಿ ಅಂತ ಬೇರೆ ಸಣ್ಣ ಅಧಿಕಾರಿಗಳು ಕೇಳಿದ್ರು. ಅದು ಯಾವುದೇ ಒಂದು ಅಡಿಗೆ ಮಾಡಾಗ ಒಂದು ಅನ್ನ ಕುದ್ದೈತಿಲ್ಲ ನೋಡಿ ಒಂದೇಗಳ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಒಳಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳೋದು ಅವಶ್ಯಲ್ಲ. ಅಲ್ಲಿ ಭೂಮಿ ಮೇಲೆ ಅಡ್ಡಾಡಿದ್ರೆ ಸ್ಪಂಜಿದ ಮೇಲೆ ಗಾದಿ ಮೇಲೆ ಅಡ್ಡಾಡಿದಂಗೆ ಆಗತ್ತೆ. ಅಷ್ಟು ಅಲ್ಲಿ ಸೂಕ್ಷ್ಮಾನ ಜೀವಿಗಳದಾವ. ನಾ ಇಲ್ಲದಾಗ ನಮ್ಮ ಮಕ್ಕಳನ್ನ ನಮ್ಮ ಅಣ್ಣನ ಮಕ್ಕಳನ್ನ ಕೇಳಿದ್ರು, ನಿಮ್ ಕಾಕಾರ ಒಬ್ರು ಮಾತಾಡ್ತಾರ ಅಡ್ಡಾಡ್ತಾರ ಹೇಳ್ತಾರ, ನೀವೇನು ಅವ್ರಿಲ್ಲಾಗ ಏನ್ ಮಾಡ್ತೀರಿ ಅಂದ್ರೆ ಅವ್ರು ಎಲ್ಲಿದ್ರು ಫೋನ್ ಹಚ್ತಾರ, ಅವ್ರು ಏನ್ ಹೇಳ್ತಾರೆ ಚಾಸು ತಪ್ಪದೆ ಮಾಡ್ತೇವೆ. ಅವ್ರ ಮಾರ್ಗದರ್ಶನ ಹೊಂಟೇವಿ. ಅದಕ್ಕೆ ನಾವು ಇಷ್ಟು ಇದನ್ನ ಮಾಡಕ್ ಸಾಧ್ಯ ಐತಿ. ನಮಗೂ ಅವರಿಂದ ಸಾಕಷ್ಟು ಪಾಠ ಕಲ್ತೇವಿ. ನಾವು ಎಲ್ಲೇ ಒಂದು ಕುಗ್ರಾಮ್ ಹಳ್ಳಿಯಲ್ಲಿ ಇದ್ದಾರೋ ಬೇರೆ ಬೇರೆ ದೇಶದವ್ರು ನಮ್ಮ ತೋಟಕ್ಕೆ ಬರ್ತಾರೆ, ನಮ್ಗೆ ಅದೇ ಒಂದು ಅಭಿಮಾನ ಅಂತ ನಮ್ಮ ಹುಡುಗರು ಹೇಳಿದಾಗ ಅದಕ್ಕೆ ಆ ರೀತಿ ಬರೋದ್ರಿಂದ. ಇನ್ನೊಬ್ರು ಎಸ್ ಎ ಪಾಟೀಲ್ ಅಂತಂದ್ರೆ ನಮ್ಮ ಧಾರವಾಡ ಯೂನಿವರ್ಸಿಟಿ ಮಾಜಿ ಕುಲಪತಿಗಳು, ದಕ್ಷಿಣ ಆಫ್ರಿಕಾದವ್ರು ನಮ್ಮ ತೋಟಕ್ಕೆ ಕರ್ಕೊಂಡು ಬಂದು ತೋರಿಸೋದ್ರು. ಒಂದು ದಿಲ್ಲಿಯಿಂದ ರಾಜೇಶ್ವರಿ ಅಂತ ಒಬ್ಬರು ಮೇಡಮ್ ಕರ್ಕೊಂಡು ಬಂದಿದ್ರು. ಅವ್ರ ಸಂಪರ್ಕದಾಗ ಇರ್ತೇವೆ ನಾವು. ರಿಟೈರ್ಡ್ ಆದ ಸುಮಾರು ಒಂದು 16 ಮಂದಿ ಕುಲಪತಿಗಳು ನನಗೆ ಗೊತ್ತದ್ರೆ, ಅವರೆಲ್ಲರ ಸಂಪರ್ಕದಾಗ ಇರ್ತೇವೆ. ಈಗ ನೀವು ಕೃಷಿ ಮೇಳಗಳು ಕೂಡ ಭಾಗವಹಿಸ್ತೀರಿ, ಕೃಷಿ ಮೇಳಗಳು ಬಹಳ, ಯಾಕಂದ್ರೆ ನಮ್ಮ ರೈತರಿಗೆ ಏನು ಹೊಸ ಮಾಡಬೇಕು ಅಥವಾ ಅಂದ್ರೆ ಒಂದು ಸ್ವಲ್ಪ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆ ಹೊಸ ಏನೇನು ಹೊಸ ರೈತರಿದ್ದಾರೆ, ಪ್ರಗತಿಪರ ರೈತರಿದ್ದಾರೆ, ಹೊಸ ಹೊಸ ತೆರಳುಗಳಿದಾವೆ, ಅವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೊ ನೀವು ಕೂಡ ನಿಮ್ಮ ಇಳುವರಿ ತೆಗೆದುಕೊಂಡು ಹೋಗಿ ನೀವು ಎಲ್ಲ ಪರಿಚಯ ಮಾಡಿಸಿದ್ರೆ ಏನೇನು ಮಾಡಿದ್ದೀರಾ ನೀವು? ನಾವು ಇಲ್ಲಿ ಕಬ್ಬು ಬೆಳಿತೀವಲ್ಲ, ಕಬ್ಬಿನ ವೆರೈಟಿಗಳನ್ನು ಒಯ್ತೇವೆ ಸರ್. ಈಗ ಈ ಫ್ಯಾಕ್ಟರಿ ಅವರು ಯಾವ್ದು ರಿಕವರಿ ಸಕ್ಕರೆ ಅಂಶ ಜಾಸ್ತಿ ಇರ್ತದೆ ಆ ಕಬ್ಬನ್ನು ಅವರು ಫ್ಯಾಕ್ಟರಿ ತಗೋತಿರ್ತಾರೆ. ಅಂತ ಕಬ್ಬುಗಳ ನಮ್ಮ ಇರದಾಗ ಸಾಕಷ್ಟು ಇಳುವರಿ ಬರೋಂತ ಒಂದು ಎಕರೆಗೆ 200 ಟನ್ ಬೆಳೆ ಅಂತ ಕಬ್ಬು ರಗಡದು, ಅವನ್ನೆಲ್ಲ ಹೆಚ್ಚಿದ್ರೆ ನಮ್ಮ ಫ್ಯಾಕ್ಟರಿ ಅವರಿಂದ ತಗೊಳ್ದಲ್ಲ, ಅದು ಹಂಗ ಮೂಲಿ ಬೀಳ್ತೈತಿ. ಹಂಗ ಆಗಬಾರ್ದು. ನಮ್ಮ ಫ್ಯಾಕ್ಟರಿಗೆ ಅನುಕೂಲ ಆಗಂತ ಫ್ಯಾಕ್ಟರಿಗೂ ಲಾಭದಾಯಕ ಆಗಿರಬೇಕು, ನಮ್ಮ ರೈತರಿಗೂ ಲಾಭ ಆಗಬೇಕು. ಅಂತ ತಳಿಗಳನ್ನು ನಾವು ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ, ಒಂದು 10-12 ವೆರೈಟಿ ಹಚ್ಕೊಂಡಿವಿ. ಅದರಲ್ಲಿ ಫ್ಯಾಕ್ಟರಿ ಅವ್ರು ಶಿಫಾರಸು ಮಾಡಿದಂಥವು ನಾವು ರೈತರಿಗೆ ಕೊಡ್ತೇವೆ. ಇಂಥ ತಳಿ ಬೆಳೀರಿ, ಇದಕ್ಕೆ ರೋಗ ಇದು ಹೂ ತೆಗೆಯುವುದಿಲ್ಲ, ಇದಕ್ಕೆ ಜವಳ ಸವಳ ಜಮೀನು ಇದ್ರೂ ಇದು ಬರ್ತೈತಿ, ಇದು ಕಡಿಮೆ ನೀರು ಇದ್ರೂ ಬರ್ತೈತಿ, ದೌಡ ಹಂಗಾಮಿನೊಳಗೆ ಇದು ಕಟಾವಿಗೆ ಬರ್ತೈತಿ, ನೀವು ಇದನ್ನು ಮಾಡ್ರಿ, ನೀರು ಜಾಸ್ತಿ ಇದ್ದಾವ ಸವಳ ಇದ್ದಾವ ಇಂಥ ತಳಿಗಳನ್ನು ಉಪಯೋಗ ಮಾಡ್ರಿ. ಅವ್ರಿಗೆಲ್ಲ ಅದ್ರ ಮಾಹಿತಿ ಕೊಡ್ತೀವಿ. ಈರುಳ್ಳಿ ಮಳೆಗಾಲದಲ್ಲಿ ಯಾವ್ಯಾವ ಬೆಳಿಬೇಕು, ಬ್ಯಾಸಿಗೆಯಲ್ಲಿ ಯಾವ ಬೆಳಿಬೇಕು, ನೀವು ಎಂತ ತಳಿಗಳನ್ನು ಬೆಳೆದ ಶೇಖರಣೆ ಮಾಡಕ್ಕೆ ಯಾವ ಗುಣಮಟ್ಟದ ಇರ್ತತಿ, ರಫ್ತು ಮಾಡಬೇಕಾದ್ರೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡಬೇಕಾದ್ರೆ ಯಾವ ಕ್ವಾಲಿಟಿ ಬೆಳಿಬೇಕು, ಮತ್ತೆ ಅದನ್ನ ಪಾಕಿಟ್ ಹೆಂಗ್ ಮಾಡಬೇಕು, ಅಂತವೆಲ್ಲ ಅನುಭವಗಳನ್ನ ನಮ್ಮ ರೈತರಿಗೆ ಹಂಚಿಕೊಡ್ತೀವಿ. ಈಗ ತೃಣಧಾನ್ಯಗಳ ಬಗ್ಗೆ ಭಯಂಕರ ಎಲ್ಲ ಕಡೆ ಬೇಡಿಕೆ ಐತಿ, ಅವೆಲ್ಲ ಹಿಂದ್ಕ ಹಾರ್ಕ ನವಣಿ ಎಲ್ಲ ಹೋಗ್ಬಿಟ್ಟವು. ಅವೆಲ್ಲ ಮಾಡುವಂತದ್ದು ಒಂದು ಯೋಜನೆ ನಮ್ಮ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಮಂದಿ ಎಸ್ ಟಿ ಪಾಟೀಲ್ ಮಾಡಕತ್ತಾರೀಗ, ಅವೆಲ್ಲ ಅಂತ ತೃಣಧಾನ್ಯಗಳನ್ನ ಸಹಿತ ಇಡಾಕತ್ತೀವಿ. ಅವನ್ನ ಸಹಿತ ರೈತರಿಗೆ ಕೊಟ್ಟು ಪರಿಚಯ ಬೀಜ ಮಾಡ್ತೀವಿ, ಹಳೆ ಬೀಜಗಳನ್ನ ಕೈಯರ್ ನೀವು, ಮುಂದೆ ನಮ್ಮ ರೈತರಿಗೆ ಅನುಕೂಲ ಆಗತ್ತಿ. ಆ ಹೊಸದೆಲ್ಲ ಹೋಗತ್ತಿ, ನಮ್ಮ ಮತ್ತೆ ಹಳೆ ಕಾಲ ಬರ್ತೈತಿ, ಹಳೆ ಕಾಲಕ್ಕೆ ನಾವು ಹೊಂದ್ಕೋಬೇಕಾಗೈತಿ. ನೀವು ಹಳೆದನ್ನ ನಾವು ಮಾಡ್ರಿ ಅಂತ ನಮ್ಮ ರೈತರ ಮಾರ್ಗದರ್ಶನ ಮಾಡ್ತೇವೆ ಸರ್. ವರ್ಷ ನಮ್ದು ಸ್ವಲ್ಪ ನಿಮ್ ಜೊತೆ ಮಾತಾಡಿದ್ರೆ ಬಹಳ ಸಂತೋಷ ಆಯ್ತು. ಈಗ ನಮ್ಮ ಒಂದು ಮಾರುಕಟ್ಟೆ ವ್ಯವಸ್ಥೆ ಏನಿದೆಲ್ಲ, ಸಾಕಷ್ಟು ರೈತರು ಅಸಮಾಧಾನ ಅವ್ರಿಗಿದೆ. ಸರ್ಕಾರ ಮಾಡುವಂತ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ, ಆಮೇಲೆ ಮಾರುಕಟ್ಟೆಯಲ್ಲಿ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಅವ್ರು ನಿಜವಾಗಿ ಸರ್ಕಾರದ ವ್ಯವಸ್ಥೆ, ಆದ್ರೆ ಅದು ಯಾಕೆ ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ನಮ್ಮ ರೈತರನ್ನ ಯಾಕೆ ತಲುಪ್ತಾ ಇಲ್ಲ? ಅದು ಸರ್ಕಾರ ವ್ಯವಸ್ಥೆ ಸರಿ ಐತೆ ಅಂತ ನಾನು ಒಪ್ಕೋತೀನಿ, ಆದ್ರೆ ಕಾಗದದಲ್ಲಿ ಅಷ್ಟೇ ಇರುತ್ತೆ ಸರ್, ಮೇಲ್ನೋಟಕ್ಕೆ ಇರುದಿಲ್ಲ. ನಾವು ಯಾರು ದಲ್ಲಾಳಿ ತಗೊಳ್ಳೋದಿಲ್ಲ, ರೈತರಿಗೆ ಮುಕ್ತ ಮಾರುಕಟ್ಟೆ ಅಂತ ಬೆಂಗಳೂರಿನಲ್ಲಿ ಸಹಿತ ಹೇಳ್ತಾರೆ. ಹಿಂದ್ ಬೆನ್ಪಾನ್ ಮೇಲೆ ಅದು ಕಾರ್ಬನೇಟ್ ಬರೀದಿಲ್ಲ, ಬೆನ್ಪಾನ್ ಮೇಲೆ ಅವ್ರು ಎಷ್ಟು ಮುರಿಬೇಕು ಅಟ್ ಮುರಿತಾರೆ. ಎರಡು ಉಳ್ಳಾಗಡ್ಡೆ ಸವಾಲ್ ಮಾಡಿ ಎರಡು ಅಥವಾ ಮೂರು ಒಬ್ಬ ವ್ಯಾಪಾರಿ ಕೈ ಕೊಟ್ಟು ದಲ್ಲಾಳನ ಕೈ, ಅದರಲ್ಲೇ ಪರ್ಸೆಂಟ್ 10 ರೂಪಾಯಿ 20 ರೂಪಾಯಿ ಇರ್ತದೆ, ಕೊಟ್ಟದ್ರ ಮೇಲೆ ಇರ್ತದೆ. ಅದು ನಮ್ಮ ರೈತರಿಗೆ ಒಟ್ಟು ಗೊತ್ತು ಮಾಡಿಕೊಡುದಿಲ್ಲ. ನಮ್ಮ ರೈತರಿಗೆ ಯಾವಾಗಲೂ ಬೆನ್ನಿ ಚೂರಿ ಹಾಕ್ತಾನೆ ಇರ್ತಾರೆ. ನಮ್ಮ ರೈತರು ಸ್ವಂತ ಗೊತ್ತು ಮಾರಾಟ ಮಾಡೋದನ್ನು ಕಲಿಯುವುದಿಲ್ಲ. ನನ್ನ ಒಂದು ಅನುಭವ ಹೇಳಿದ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಳ್ಳಾಗ ಒಂದು ಅರ್ಧ ತೊಲಿ ಬಂಗಾರ ಇರುದಿಲ್ಲ, ತಾಳಿ ಬಿಟ್ಟು ಮತ್ತೊಂದು ಇರುದಿಲ್ಲ. ಅದೇ ಒಬ್ಬ ವ್ಯಾಪಾರಸ್ಥನ ಹೆಂಡತಿ ಹೋಗಿದ್ರೆ ಆಕೆ ಬಗ್ಗೆ ನೋಡಕ್ ಬರುದಿಲ್ಲ, 25-30 ತೊಲಿ ಬಂಗಾರ ಹಾಕೊಂಡು ವ್ಯಾಪಾರ ಮಾಡ್ತಿರ್ತಾಳೆ. ಅವರು ನಾವು ಏನು ಬೆಳಿತೀವಿ ಅದಕ್ಕೆ ಬೆಲೆ ಕಟ್ಟಕ್ಕೆ ನಮ್ಗೆ ರೈತಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬೆಲೆ ಕಟ್ತಾರೆ ಇದಕ್ಕೆ, ಇಂತಿಷ್ಟೇ ಕೊಡಬೇಕು ಅಂತೇಳಿ. ಇವತ್ತು ನಮ್ಮಲ್ಲಿ ಈರುಳ್ಳಿ 5 ರೂಪಾಯಿ ಕೆಜಿ ತಗೊಂಡ್ರೆ ಅಲ್ಲಿ 25 ರೂಪಾಯಿ ಕೆಜಿ ಮಾಡ್ತಾರೆ ಬೆಂಗಳೂರಿನಲ್ಲಿ, ಅಷ್ಟು 5-4 ಪಟ್ಟು ಬೆಂಗಳೂರಲ್ಲಿ ಜಾಸ್ತಿ ಮಾಡ್ತಾರೆ. ಅವರು ಅಷ್ಟು ಲಾಭದಾಯಕ ಗಳಿಸ್ತಾರೆ. ನಾವು 4 ತಿಂಗಳು ಬೆಳೆಸಿ 4 ತಿಂಗಳು ಸ್ಟಾಕ್ ಮಾಡಿ ಮಾರಿದ್ರೆ ನಮ್ಗೆ ಲಾಭ ಇರುದಿಲ್ಲ, ಅವ್ರು ಒಂದೇ ದಿವಸದಲ್ಲಿ ಅಷ್ಟು ಲಾಭ ತಗೋತಾರೆ. ಅದಕ್ಕೆ ಆ ವ್ಯತ್ಯಾಸ ಬಹಳ ಐತಿ. ಸರ್ಕಾರ ಅದಕ್ಕೆ ಬಹಳ ಸ್ಪಂದನೆ ಮಾಡಬೇಕು ನಮ್ಮ ರೈತರಿಗೆ. ನಂದು ಬಸಪ್ಪ ನಾವು ಬಂಡವಾಳವನ್ನು ಹೇಗೆ ತೊಡಗಿಸಿಕೊಳ್ಬೇಕು ನಮ್ಮ ರೈತರು? ಯಾಕಂದ್ರೆ 13 ಎಕರೆಯಿಂದ ನೀವು 120 ಎಕರೆವರೆಗೆ ನೀವು ಬೆಳೆದಿದ್ದೀರಾ, ಅದು 10 ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಜೀವನ ಮಾಡಿದ್ದೀರಾ. ಸೊ ಇಷ್ಟು ಯಶಸ್ವಿಯಾಗಲಿಕ್ಕೆ ನೀವು ಬಂಡವಾಳವನ್ನು ಸರಿಯಾಗಿ ಮಾಡೋದನ್ನು ಕಲ್ತಿದ್ದೀರಾ. ಸೊ ಅದನ್ನು ನಮ್ಮ ರೈತರ ಜೊತೆ ಯಾಕೆ ಹಂಚ್ಕೋಬಾರ್ದು? ಈಗ ನಮ್ಮ ರೈತರು ನಾವು ಸಾಲ ಮಾಡ್ಬೇಕು ಫಸ್ಟ್ ಸಾಲ. ಬಂಡವಾಳ ಹಾಕಲಾರ್ದೆ ಯಾವ್ದು ಬೆಳೆ ಬರೋದಿಲ್ಲ. ಮೂಲ ನಮ್ದು ನೌಕರಿ ಇರೋದಿಲ್ಲ, ಏನಿರೋದಿಲ್ಲ. ನಾವು ನಿಸರ್ಗ ನಂಬಿ ಬದುಕಿದವರು. ಒಬ್ಬ ಸಾಹುಕಾರ ಅಂತೇಳಿ, ಒಬ್ಬ ವ್ಯಾಪಾರಿ ಅಂತೇಳಿ ನಾವು ದುಡ್ಡು ತಗೊಂಡು ಕಡಿಮೆ ಇಂಟ್ರೆಸ್ಟ್ ನಲ್ಲಿ, ಕಡಿಮೆ ಯಾರು ಕೊಡ್ತಾರೆ ಅವ್ರ ಕಡೆ ಹುಡುಕಾಡಿ ತಗೊಂಡು ನಾವು ಬೆಳೆ ಬೆಳೆದೇವ್ ಅಂದ್ರೆ ಆ ಬಂದ ಉತ್ಪನ್ನದಲ್ಲಿ ಅದನ್ನ 25% ನಾವು ಒಂದ್ಸಲ ಉಳಿಸಬೇಕು, ಮುಂದಿನ ಸಲ 30% ಉಳಿಸಬೇಕು. ಹಿಂಗೆ ಉಳಿಸ್ಕೋದು ನಮ್ಮ ಸ್ವಂತ ಬಂಡವಾಳ ಮಾಡ್ಕೋಬೇಕು. ನಾವು ಪ್ರತಿ ಬೆಳೆ ಬಂದ ಸತ್ತ ನಮ್ಮ ಸಾಲಗಾರ ನಾವು ವ್ಯಾಪಾರಿ ಅಂತೇಳಿ ಹೋಗಿ ಸಾಲ ತಗೊಂಡೇವಂದ್ರೆ ಅದ್ರದ್ದು ನಾವು ದುಡ್ದದ್ದೆಲ್ಲ ಅಲ್ಲೇ ಆಗಿಬಿಡುದು. ಆಯ್ನ ಓದದ್ದು ಮೊಮ್ಮಗನ ಹುಡುದಾರಕಂತ ಒಂದು ಹಿರಿಯರ ಗಾದಿ ಮಾತೈತಿ, ಅದೇ ತರ ಹೋಗ್ಬಿಡ್ತೈತೆ ನಮ್ದು. ಹಂಗ ಆಗ್ಲಾರ್ದಾಗ ನಾವು ನೋಡ್ಕೊಳ್ಳೋ ಕಲಿಬೇಕು, ನಮ್ಮ ಬಂಡವಾಳ ಉಳಿಸ್ಕೋಬೇಕು. ಈಗ ಒಮ್ಮೆ ನಾವು ಟಾಟಾ ಬಿರ್ಲಾ ಆಗಕ ಜನರ ದಡ್ಡಿಗತೆ ಆಗಕ್ಕೆ ಹೋಗ್ಬಾರ್ದು. ನಾವು ನಮ್ಗಿಂತ ಕೆಳಗೆ ನಾವು ನೋಡಿ ನಾವು ಜೀವನ ಮಾಡಿಕೊಂಡು ಹಂತಂತವಾಗಿ ಬೆಳಿಬೇಕು. ನಮ್ಮಲ್ಲಿ ಬಂಡವಾಳ ಇದ್ದಾಗ ಮಾತ್ರ ನಾವು ಹೆಚ್ಚಿಗೆ ಕೈ ಹಾಕಬೇಕು. ನಾವು ಬಂಡವಾಳ ಇರ್ಲಾರ್ದ್ರ ನಾವು ಕೈ ಹಾಕಿದೇವ್ ಅಂದ್ರೆ ನಮಗೆ ಬಹಳ ಕಷ್ಟ ಅನುಭವಿಸ್ತೀವಿ. ಅದಕ್ಕೆ ಇಂಥವು ಇದು ಬಂದ್ಬಿಡ್ತಾವ. ಈ ಸದ್ಯಕ್ಕೆ ನಮ್ಮ ರೈತರ ಆತ್ಮಹತ್ಯೆಗೆ ಅದೇ ಬರ್ತೈತಿ. ಅವ ಸಾಲಗಾರ ಬಂದ ಮನೆ ಮುಂದೆ ಒಂದ್ ಸಲ ಬಿಟ್ಟು ಎರಡನೇ ಸಲ ಕೇಳಿ ನನ್ನ ಮರ್ಯಾದೆಗೆ ಹಂಚಿ ಏನರ ಮಾಡ್ಕೋತಾನೆ. ಅದಕ್ಕೆ ಹಂಗ ಆಗ್ಲಾರ್ದಾನ ಹಂತಂತವಾಗಿ ನಾವು ಆ ಸಾಲಗಳನ್ನ ಕಡಿಮೆ ಮಾಡಿ ನಮ್ಮ ಸ್ವಂತ ಬಂಡವಾಳ ಉಪಯೋಗ ನಾವು ಯಾವಾಗ ಅಧಿಕಾರಿಗಳು ನೌಕರಿ ಮಾಡೋರು ಯಾವ ರೀತಿ ಬೆಳೀತಾರ, ತಮ್ಮ ಖರ್ಚು ಯಾವ ವೆಚ್ಚ ಯಾವ ರೀತಿ ಮೇಂಟೈನ್ ಮಾಡ್ತಾರ, ನಾವು ಆ ರೀತಿ ಹೋದಾಗ ಮಾತ್ರ ನಾವು ರೈತರು ಮುಂದೆ ಬರಕ್ ಸಾಧ್ಯ ಆಕತಿ. ಸಂತೋಷ ನಮ್ ಬಸಪ್ಪ ಅವರೇ, ಇಲ್ಲಿವರೆಗೆ ನಮ್ ಜೊತೆ ಮಾತಾಡ ಬಹಳ ಒಂದು ಸಂತೋಷ ಆಯ್ತು. ನಮ್ಮ ಸಾಕಷ್ಟು ನೀವು ಮಾತಾಡಿದಂತ ವಿಷಯಗಳು ರೈತರ ಕಣ್ಣು ತರಿಸುವಂತ ವಿವ ಇದನ್ನ ನಮ್ಮ ರೈತ ಬಾಂಧವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾವು ಆಸಿಸ್ತೀವಿ. ಒಂದು ಕೊನೆ ಪ್ರಶ್ನೆ ಅಂದ್ರೆ, ಏನಾದ್ರೂ ಯೋಜನೆಗಳು ಮುಂದೆ ಇದೆಯಾ, ಏನಾದ್ರೂ ಮತ್ತೆ ಮಾಡ್ಬೇಕು ಅಂತಿದೆಯಾ? ಸಾಕಷ್ಟು 120 ಎಕರೆವರೆಗೆ ನೀವು ಅಭಿವೃದ್ಧಿ ಮಾಡಿದ್ದೀರಾ, ಅವ್ಯಕ್ತ ಕುಟುಂಬದಲ್ಲಿ ಎಲ್ಲರ ಜೊತೆ ಅಂದ್ರೆ ಹೇಗೆ ಅದು ಹೇಗೆ ಮಳೆ ಜೀವನ ಮಾಡ್ತಾ ಇದ್ದೀರಾ, ಮತ್ತೆ ಮುಂದಿನ ಯೋಜನೆಗಳೇನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ನನ್ನ ಬಸಪ್ಪವರೇ? ಈಗ ನಾನು ಒಬ್ಬ ಯಾವ ತರ ಜೀವನ ಮಾಡಿನೋ ಅದೇ ತರ ಮುಂದಿನ ಪೀಳಿಗೆನು ಸಹಿತ ನಮ್ಮ ದೇಶಕ್ಕೆ ಅನ್ನ ಹಾಕೋರು ಎಲ್ಲರೂ ನೌಕರಿ ಮಾಡಕ್ ಹೋಗ್ಬಿಟ್ರೆ ಈ ದೇಶಕ್ಕೆ ಅನ್ನ ಹಾಕೋರು ಬಹಳ ಕಡಿಮೆ ಆಕಾರ. ಇದು ಕಡಿಮೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನನ್ನ ಯಾರ ಮನೆಯಲ್ಲಿ ನೌಕರಿ ಮಾಡಿಬಿಟ್ರೆ ಎಲ್ಲರೂ ಒಕ್ಕಲ್ತನಕ್ಕೆ ಬರ್ರಿ ಅಂತ ನಾನು ಏನು ಹೇಳ್ಕೊಂಡು ಬಂದಿನೋ, ನನ್ನ ಮಗ ಅಥವಾ ಶಶಿ ಅವರಿಬ್ರು ಬಂದ ಮೇಲೆ ಅವರು ಈಗ ನನಗೆ ಇಂಗ್ಲೀಷ ಹಿಂದಿ ಬರುದಿಲ್ಲ, ಇವು ಲ್ಯಾಪ್ಟಾಪ್ನಾಗ ಏನು ಮಾಡ್ಬೇಕಂದ್ರೆ ನೆಟ್ನಾಗ ಹೋಗಕ್ ಬರುದಿಲ್ಲ, ಏನು ಬರುದಿಲ್ಲ, ಅವ್ರ ಸಹಾಯನ ತಗೋಬೇಕಾಗಿದೆ. ಅದಕ್ಕೆ ಅವ್ರು ಬಂದ್ರಂದ್ರೆ ಅವ್ರಿಗೆ ಒಂದು ಜಮೀನು ಕೊಡ್ತೀನಿ, ಒಂದು 25 ಎಕರೆ 30 ಎಕರೆ ಸಂಪೂರ್ಣ ನೀರಾವರಿ ಮಾಡಿಕೊಡ್ತೀವಿ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಮಾಡ್ತೀವಿ. ಅಧಿಕಾರಿಗಳ ಸಲಹೆ ಅಂತ ಸಾಕಷ್ಟು ಇಡೀ ರಾಜ್ಯ ತುಂಬಾ ಬೇಕಾದ ಅಧಿಕಾರಿ, ತೋಟಗಾರಿಕೆ ಅಧಿಕಾರಿಗಳು ಇವತ್ತು ಯೂನಿವರ್ಸಿಟಿಯಲ್ಲಿ ಎಲ್ಲ ಅಧಿಕಾರಿಗಳನ್ನ ಚಿರಪರಿಸಿದ್ದಾರೆ, ಅವ್ರು ಮಾರ್ಗದರ್ಶನ ಕೊಡ್ತಾರೆ, ಅವ್ರು ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸ್ವತಃ ನಮ್ಮ ತೋಟಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಮತ್ತು ಇಂದಿನ ಮೊಮ್ಮಕ್ಕಳಿಗೆ ಎಲ್ಲರಿಗೆ ಒಂದು ಮಾರ್ಗದರ್ಶನ ಏನು ಕೊಡಬೇಕು, ಒಂದು ಮಾದರಿ ರೈತರಾಗಿ ಬೆಳೆರಿ. ಒಂದು ಹೊಲದಾಗ ಸುಮ್ಮನೆ ಹೊಟ್ಟೆ ಬೆಳೆದಿಲ್ಲ ಅಂದ್ರೆ 1 ಕೋಟಿ ರೂಪಾಯಿ ಉತ್ಪನ್ನ ಮಾಡ್ಬೇಕು. ನಾನು ತಿಳಿಯಾಗ ಒಂದೈತಿ, ಒಂದು ಜಮೀನು ಕೊಡ್ತೀನಿ, ಈಗ ಎಲ್ಲರೂ ಕೂಡ 1 ಕೋಟಿ ಮಾಡ್ತೇವೆ, ಎಲ್ಲರೂ ಕೂಡ 1 ಕೋಟಿ ಮಾಡ್ತೀನಿ. ನಿಮ್ದು ಒಂದು ಜಮೀನದಲ್ಲಿ 1 ಕೋಟಿ ಮಾಡ್ಬೋದು. ನಾವು 1 ಎಕರೆಗೆ 25 ಲಕ್ಷ ಮಾಡಿ ತೋರಿಸಿನಿ, ಈ ತೋರಿಸಿನಿ ಅಂತ ಬೇರೆ ಬೇರೆ ಉದಾಹರಣೆ. ಬರೀ ಒಂದೇ ಮಾಡಿದ್ರೆ ಅದರಿಂದ ಆಗೋದಿಲ್ಲ, ಎಲ್ಲ ಸಮಗ್ರ ಪದ್ಧತಿಯಲ್ಲಿ ನೀವು ಬೇರೆ ಬೇರೆ ಈಗ ಮಾಡಕತ್ತಾರೆ. ಅಂತ ಒಬ್ರು ಬೇರೆ ಮಾಡ್ಯಾರ, ಈಗ ನಮ್ಮ ಏರಿಯಾದಾಗ ಒಬ್ರು ಸಾಗೋಣಿ ಹೆಚ್ಚಾರ, ಅದ್ರ ಜೊತೆ ಒಂದು ಶ್ರೀಗಂಧ ಮಾಡ್ಯಾರ, ಶ್ರೀಗಂಧ ಬೆಳೆದಾರ, ಬಹುವಾರ್ಷಿಕ ಬೆಳೆಗಳನ್ನು ಬೆಳೆದಾರ. ಅಂತ ಮಾಡಿ ಒಂದು ದೊಡ್ಡ ಆದಾಯ ತರುವಂತದ್ದು ನಿಸರ್ಗಕ್ಕೂ ಆಗಿರ್ಬೇಕು, ಯಾರು ಬಂದ್ರೆ ಆರಾಮಾಗಿ ಇರಬೇಕು, ನಾವು ಆ ತರ ಬೆಳಿಬೇಕು. ಅದಕ್ಕೆ ಒಂದು ದೊಡ್ಡ ಪ್ರೊಜೆಕ್ಟ್ ಮಾಡಿ, ಒಂದು ಹೈನುಗಾರಿಕೆ, ಒಂದು ಹೈನುಗಾರಿಕೆ ಬೆಳಿಬೇಕಂತೈತಿ ನಮ್ಗೆ ದೊಡ್ಡ ಪ್ರಮಾಣದ ಒಂದು ಹೈನುಗಾರಿಕೆ ಮಾಡಬೇಕು. ಅದ್ರ ಜೊತೆಗೆ ಅರಣ್ಯ ಸಂಪತ್ತನ್ನು ಬೆಳೆಸಬೇಕು. ಇದು ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಗೊಬ್ಬರ ತಯಾರು ಮಾಡಬೇಕು, ಸಾವಯವದ ಒಂದು ಗೊಬ್ಬರ ತಯಾರು ಮಾಡಬೇಕು. ಅದರಿಂದ ಹಾಲಿನ ವ್ಯಾಪಾರನೂ ನಡೀತೈತಿ, ಹಾಲನೂ ಹೋಗತಿ, ಇವತ್ತು ಹೈನುಗಾರಿಕೆ ಹೋಗುತ್ತೆ. ನಮ್ಮ ಮನೆ ಮಕ್ಕಳು ಸದೃಢ ಇರ್ತಾರೆ, ನಮ್ಮ ಸುತ್ತಮುತ್ತಿದ್ದವರು ಆರೋಗ್ಯವಂತ ಇರ್ತಾರೆ. ನಾವು ಆದೊಂದು ಪ್ರೊಜೆಕ್ಟ್ ಹಾಕೊಂಡಿನಿ, ಅವ್ರು ಬಂದ್ಮೇಲೆ ಇನ್ನು 2ನೇ ವರ್ಷಕ್ಕೆ ಅದು ಮುಂದಿನ ವರ್ಷದಿಂದ ಚಾಲು ಮಾಡ್ತೀನಿ ಸರ್. ಆ ಕೆಲಸ ಬಹಳ ಸಂತೋಷ. ನಮ್ಮ ಬಸಪ್ಪ ಸಂಗಪ್ಪ ಚೌಧರಿ ಅವರೇ ನಮ್ಮ ಜೊತೆ ಮಾತಾಡಿದ್ರೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಒಬ್ಬ ಆತ್ಮವಿಶ್ವಾಸ ದೃಢ ವಿಶ್ವಾಸದ ಅನ್ನದಾತ ನಾವು ನೋಡಿದಂಗಾಯ್ತು, ಮತ್ತೆ ನಮ್ಮ ನೋಡೋಣ ಎಷ್ಟೋ ರೈತರಿಗೆ ಒಂದು ವಿಶ್ವಾಸ ಬರ್ತದೆ. ಅದಕ್ಕೆ ನಮ್ಮ ರೈತ ಬಾಂಧವರು ಇಂತ ಈ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ವಿಶ್ವಾಸದಿಂದ ಜೀವನ ಮಾಡೋದನ್ನು ಕಲೀಲಿ, ಮತ್ತೆ ಸಮಗ್ರವಾಗಿ ನೀವೇನು ಅಭಿವೃದ್ಧಿ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ಯೋಜನೆಗಳನ್ನು ಮುಂದಿದೆ, ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಜನರಿಗೆ ನೀವು ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ಮೆಲ್ಲ ಒಂದು ಆಸೆಗಳು ಈಡೇರಲಿ, ಭಗವಂತ ನಿಮಗೆ ಹೆಚ್ಚಿನ ಹೆಚ್ಚಿನ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ಹಾರೈಸ್ತೀವಿ. ನಮ್ಮ ಜೊತೆ ಬಂದು ಇಲ್ಲಿವರೆಗೆ ಸಮಯ ಕಳೆದಿರಿ. ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ ಅವರೊಡನೆ ಇದುವರೆಗೆ ಸಂದರ್ಶನ ಕೇಳಿದರಲ್ಲ. ಸಂದರ್ಶಿಸಿದವರು ಶರಣಬಸವ ಚೋಳಿನ್. ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ಬಂದಿ ಭೋಗವತಿ ನಿಮ್ಮ ತಾಯಿ ರೇಣುಕಾರಾಜ ನಿಮ್ಮ ತಂದಿ ಭೋಗವತಿ ನಿಮ್ಮ ತಾಯಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹುಟ್ಟಿ ಬಂದರ ರೊಟ್ಟೆಯಲ್ಲಿ ಹಾಕಿತು ನರ ತೊಟ್ಟಿಲದಲ್ಲಿ ಕೊಟ್ಟಾರೋ ಜಮಾದಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ಜನ ಮದವಿಯ ಮಾಡಿ ಕೊಟ್ಟಾರೋ ಜಮಾದಿಗೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ